ತಿರುಪತಿಗೆ 6 ತಿಂಗಳಲ್ಲಿ 20 ಲಕ್ಷ ಕೆಜಿ ನಂದಿನಿ ತುಪ್ಪ ಪೂರೈಕೆ, ಬಮೂಲ್ ಅಧ್ಯಕ್ಷ ಡಿಕೆ ಸುರೇಶ್. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 7:35ಕ್ಕೆ. ಆಕಾಶವಾಣಿ ಹಾಸನ ಎಫ್ಎಂ. ಕೃಷಿರಂಗ. ರೈತ ಬಾಂಧವರಿಗೆಲ್ಲ ನಮಸ್ಕಾರಗಳು. ಇಂದಿನ ಕೃಷಿರಂಗ ಕಾರ್ಯಕ್ರಮಕ್ಕೆ ಸ್ವಾಗತ. ಕೇಳಿ, ಸಾವಯವ ಕೃಷಿಗೆ ಸಿದ್ದತೆಯಲ್ಲಿನ ಅನುಭವಗಳ ಕುರಿತು ಅರಕಲಗೂಡು ತಾಲೂಕು ಅರೆಕಲ್ಲು ಗ್ರಾಮದ ಸಾವಯವ ಕೃಷಿಕ ಕೆಸಿ ಮಂಜುನಾಥ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಅರಕಲಗೂಡು ವಿಮಧುಸೂದನ್. ಚಿಕ್ಕಮಗಳೂರಿನ ಹಸಿರು ಆರ್ಗ್ಯಾನಿಕ್ಸ್ ಮತ್ತು ಹಸಿರು ಕೃಷಿ ಪ್ರವಾಸೋದ್ಯಮ ವತಿಯಿಂದ ಭಾರತದ ಅತಿದೊಡ್ಡ ಪ್ರಗತಿಪರ ಕೃಷಿಕರ ಸಭೆ 2026ರ ಮೇ ತಿಂಗಳಿನ 9ರಂದು ಆಯೋಜನೆಗೊಂಡಿದೆ. ಅರಕಲಗೂಡು ತಾಲೂಕು ದೊಡ್ಡಮಗ್ಗೆಯ ಪ್ರಗತಿಪರ ಕೃಷಿಕ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ಡಾಕ್ಟರ್ ಎಂಸಿ ರಂಗಸ್ವಾಮಿ ಅವರ ಮಗ್ಗೆ ಮನೆ ಪ್ಲಾಂಟೇಷನ್ನಲ್ಲಿ ಆಯೋಜನೆಗೊಂಡಿದೆ. ನೋಂದಣಿಗಾಗಿ ಸಂಪರ್ಕಿಸಿ 9900055337. ಹೊಸ ಕಾರ್ ತಗೊಳ್ಳೋಣ ಅಂತ ಯೋಚಿಸ್ತಾ ಇದ್ದೀನಿ. ಯಾವ ಬ್ರ್ಯಾಂಡ್ ಸಜೆಸ್ಟ್ ಮಾಡ್ತೀಯಾ? ನಾನ್ ಡ್ರೈವ್ ಮಾಡೋದು ನನ್ನ ಫೇವರಿಟ್ ಹ್ಯುಂಡೈ ಕಾರ್ ಅನ್ನ, ನಿನಗೂ ಅದನ್ನೇ ಸಜೆಸ್ಟ್ ಮಾಡ್ತೀನಿ. ಹ್ಯುಂಡೈ ಎಕ್ಸ್ ಶೋರೂಮ್ 5.55 ಲಕ್ಷದಿಂದ 46 ಲಕ್ಷದವರೆಗಿನ ಕಾರುಗಳ ಅದ್ಭುತ ಶ್ರೇಣಿಯನ್ನೇ ಹೊಂದಿದೆ. ನೀವು ಯಾವುದೇ ಕಾರನ್ನು ಡಿಸೈಡ್ ಮಾಡೋಕೆ ಮುಂಚೆ ಮೊದಲು ನಿಮ್ಮ ಹತ್ತಿರದ ಅದ್ವೈತ್ ಹ್ಯುಂಡೈ ಶೋರೂಮ್ ನಲ್ಲಿ ಹ್ಯುಂಡೈ ಕಾರನ್ನು ಟೆಸ್ಟ್ ಡ್ರೈವ್ ಮಾಡಿ. ಅದ್ವೈತ್ ಹ್ಯುಂಡೈ ಹಾಸನ. ನಮ್ಮೆಲ್ಲ ಪ್ರೀತಿಯ ರೈತ ಬಾಂಧವರಿಗೆ ನಮಸ್ಕಾರ. ಇಂದಿನ ಕೃಷಿರಂಗ ಕಿಸಾನ್ ವಾಣಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇಂದಿನ ಈ ಕಾರ್ಯಕ್ರಮದಲ್ಲಿ ಸಾವಯವ ಕೃಷಿಗೆ ಸಿದ್ದತೆಯಲ್ಲಿನ ಅನುಭವ ಕುರಿತಂತೆ ಅರಕಲಗೂಡು ತಾಲೂಕು ಅರೆಗಲ್ಲು ಗ್ರಾಮದ ಸಾವಯವ ಕೃಷಿಕ ಕೆಸಿ ಮಂಜುನಾಥ್ ಅವರೊಂದಿಗಿನ ಸಂದರ್ಶನವನ್ನು ಕೇಳೋಣ. ಆತ್ಮೀಯ ಕೇಳುಗರೆ, ತಮ್ಮೆಲ್ಲರಿಗೂ ನಮಸ್ಕಾರ. ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತು ಕೃಷಿ ಕ್ಷೇತ್ರದಲ್ಲಿ ಸಾಕಷ್ಟು ಬದಲಾವಣೆಗಳು ಆಗ್ತಾ ಇದ್ದಾವೆ. ಸಾಕಷ್ಟು ಬೆಳವಣಿಗೆಗಳು ಇವತ್ತು ಉತ್ಪಾದನೆಯನ್ನ ಹೆಚ್ಚು ಮಾಡಬೇಕು, ಇಳುವರಿಯನ್ನ ಹೆಚ್ಚೆಚ್ಚಾಗಿ ಪಡೆದುಕೊಳ್ಳಬೇಕು ಅಂತ ಹೇಳಿ ಒಂದು ದಿಕ್ಕಿನಲ್ಲಿ ಅನೇಕ ಸಂಶೋಧನೆಗಳು ನಡೀತಾ ಇದ್ದು ಅವುಗಳ ಫಲವನ್ನ ನಮ್ಮ ಕೃಷಿಕರು ಅನುಭವಿಸ್ತಾ ಇದ್ದಾರೆ. ಅವರು ಇತ್ತೀಚೆಗೆ ಈ ರಾಸಾಯನಿಕಗಳನ್ನ ಹೆಚ್ಚು ಬಳಕೆ ಮಾಡ್ತಕ್ಕಂಥದ್ದು, ರಾಸಾಯನಿಕಗಳಿಂದ ಹಾನಿಯಾಗುತ್ತೆ ಅನ್ನುವಂಥ ಉದ್ದೇಶದಿಂದ ರಾಸಾಯನಿಕಗಳಲ್ಲಿಯೇ ಹೆಚ್ಚು ಹಾನಿಯಾಗದಂತಹ ರಾಸಾಯನಿಕಗಳನ್ನ ಹೆಚ್ಚು ಹಣವನ್ನ ನೀಡಿ ಬಳಕೆಯನ್ನ ಮಾಡ್ತಕ್ಕಂಥದ್ದು, ಈ ತರಹದ್ದು ಒಂದು ದಿಕ್ಕಿನಲ್ಲಿ ಸಾಕ್ತಾ ಇದ್ರೆ, ಮತ್ತೊಂದು ದಿಕ್ಕಿನಲ್ಲಿ ಸಂಪೂರ್ಣ ರಾಸಾಯನಿಕಗಳನ್ನ ಹೊರತುಪಡಿಸಿ ಸಾವಯವ ಪದ್ಧತಿಯಲ್ಲಿ ಅಥವಾ ಶೂನ್ಯ ಬಂಡವಾಳದಲ್ಲಿ ನೈಸರ್ಗಿಕ ಕೃಷಿ ಪದ್ಧತಿಯಲ್ಲಿ ಜೈವಿಕ ಕೃಷಿ ಪದ್ಧತಿಯಲ್ಲಿ ನಾವು ಬೆಳೆಯನ್ನ ಮಾಡಬೇಕು, ಆ ಮೂಲಕ ಒಳ್ಳೆ ಇಳುವರಿಯನ್ನ ಪಡಿಬೇಕು ಅನ್ನುವಂತಹ ಪ್ರಯತ್ನಗಳು ಕೂಡ ಸಾಕಷ್ಟು ಸಾಕ್ತಾ ಇದ್ದಾವೆ. ಸಾವಯವ ಕೃಷಿಯನ್ನ ಮಾಡಬೇಕು ಅಂತ ಅಂದುಕೊಳ್ಳುವಂಥದ್ದು ಬಹಳ ಸುಲಭ, ಆದ್ರೆ ಅದನ್ನ ಮಾಡುವಂಥದ್ದು ಒಂದಷ್ಟು ಕಠಿಣ. ಯಾಕೆ ಅಂತ ಹೇಳಿದ್ರೆ, ಯಾವುದೇ ಆಗ್ಲಿ ನಾವು ಏನಾದರೂ ಒಂದು ಮಾಡಬೇಕು ಅಂತ ಅಂದಾಗ ಪೂರ್ವಭಾವಿ ಸಿದ್ಧತೆಗಳು ಬಹಳ ಮುಖ್ಯ ಆಗುತ್ತೆ. ಸಿದ್ಧತೆಯನ್ನ ಮಾಡಿಕೊಂಡು ನಾವು ಅಂತಹ ಕೆಲಸಕ್ಕೆ ಕೈಯನ್ನ ಹಾಕಬೇಕಾಗುತ್ತೆ. ಇಲ್ಲ ಅಂತ ಅಂದಾಗ ಹೆಚ್ಚು ನಷ್ಟವಾಗುತ್ತೆ, ಅಥವಾ ಆದಷ್ಟು ಬೇಗ ನಾವು ಆ ಪದ್ಧತಿಯನ್ನ ಕೈಬಿಡ್ತಕ್ಕಂತಹ ಸಾಧ್ಯತೆಗಳು ಕೂಡ ಹೆಚ್ಚಾಗಿ ಇರುತ್ತೆ. ಈ ನಿಟ್ಟಿನಲ್ಲಿ ಈ ಸಾವಯವ ಕೃಷಿಯನ್ನ ಮಾಡಬೇಕು ಅನ್ನುವಂಥವ್ರಿಗೆ ಏನೆಲ್ಲ ಸಿದ್ಧತೆಯನ್ನ ಮಾಡಿಕೊಳ್ಳಬೇಕು, ಮೂಲಭೂತವಾಗಿ ಏನೆಲ್ಲ ಇರಬೇಕು, ಅವು ಇದ್ರೆ ಮಾತ್ರ ನಾವು ಸಾವಯವ ಕೃಷಿಯನ್ನ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಇಲ್ಲ ಅಂತ ಹೇಳಿದ್ರೆ, ನಾವು ನೈಸರ್ಗಿಕವಾಗಿ ಮಾಡ್ತೀವಿ, ಯಾವುದೇ ಒಂದು ಪದಾರ್ಥಗಳನ್ನ ಒಳಸುರಿಗಳನ್ನ ಹೊರಗಿನಿಂದ ತಂದು ನಾವು ಹಾಕದೆ ಮಾಡ್ತೀವಿ ಅಂತ ಅಂದಾಗ ಅದು ಅಷ್ಟು ಕಷ್ಟ ಸಾಧ್ಯವಾಗಿರುತ್ತೆ. ಹಾಗಾಗಿ ಈ ಅನೇಕ ವರ್ಷಗಳಿಂದ ಸಾವಯವ ಕೃಷಿಯನ್ನ ಮಾಡಿಕೊಂಡು ಬರ್ತಾ ಇರತಕ್ಕಂತಹ ಸಾವಯವ ಕೃಷಿಗೆ ಸಿದ್ಧತೆಗಳನ್ನು ಮಾಡಿಕೊಂಡಂತಹ ಮಂಜುನಾಥ್ ಅವರು ಇವತ್ತು ನಮ್ಮೊಂದಿಗೆ ಇದ್ದಾರೆ. ಅವರು ಸಾವಯವ ಕೃಷಿಯನ್ನ ಅನೇಕ ವರ್ಷಗಳಿಂದ ರೂಢಿಸಿಕೊಂಡಿದ್ರು ಕೂಡ ಇವತ್ತಿಗೂ ಈ ವರ್ಷಕ್ಕೆ ಸಾವಯವ ಪದ್ಧತಿಯಲ್ಲಿ ನನಗೆ ಏನೆಲ್ಲ ಬೇಕು, ಪೋಷಕಾಂಶಗಳನ್ನ ಎಷ್ಟು ನೀಡಬೇಕು, ಪೋಷಕಾಂಶಗಳನ್ನ ಹೇಗೆ ಹೊಂದಿಕೆಯನ್ನ ಮಾಡಿಕೊಳ್ಳಬೇಕು, ಯಾವ್ದಾದ್ರೂ ರೋಗ ಮತ್ತು ಕೀಟಗಳು ಬಂದ್ರೆ ಅದನ್ನ ತಡೆಯಲಿಕ್ಕೆ ಏನ್ ಮಾಡಬೇಕು ಅನ್ನುವಂತಹ ಯೋಜನೆಗಳನ್ನ ಸಿದ್ಧಪಡಿಸಿಕೊಂಡು ಅವರು ಕೆಲಸವನ್ನ ಮಾಡ್ತಾ ಇದ್ದಾರೆ. ಅವರ ಸಾವಯವ ಕೃಷಿಯಲ್ಲಿನ ಅನುಭವ ಮತ್ತೆ ಸಿದ್ಧತೆಗಳ ಬಗ್ಗೆ ನಾವು ಅವರಿಂದನೇ ಕೇಳಿ ತಿಳಿದುಕೊಳ್ಳೋಣ. ಮಂಜುನಾಥ್ ಅವರು ಅರಕಲಗೂಡು ತಾಲೂಕು ಕೊಣನೂರು ಹೋಬಳಿಯ ಅರೆಗಲ್ಲು ಗ್ರಾಮದವರು. ಸುಮಾರು ಒಂದು 16 ಎಕರೆ ಜಮೀನಿದೆ. ಈ ಜಮೀನಿನಲ್ಲಿ ಅವರು ಬೇರೆ ಬೇರೆ ತರಹದ ಕೃಷಿಯನ್ನ ಮಾಡ್ತಾ ಇದ್ದಾರೆ. ಅವರ ಸಿದ್ಧತೆಗಳು ಹೇಗಿದ್ದಾವೆ ಅನ್ನುವಂಥದ್ದನ್ನ ಅವರಿಂದನೇ ನಾವು ಕೇಳಿ ತಿಳಿದುಕೊಳ್ಳೋಣ. ನಮಸ್ಕಾರ ಮಂಜುನಾಥ್ ಅವರಿಗೆ. ಎಲ್ಲರಿಗೂ ನಮಸ್ಕಾರ. ಎಷ್ಟು ವರ್ಷದಿಂದ ತಾವು ಇಲ್ಲಿ ಕೃಷಿಯಲ್ಲಿ ನಿರತರಾಗಿದ್ದೀರಿ? ನಾನು 25 ವರ್ಷದಿಂದ ಮಾಡ್ತಾ ಇದ್ದೆ. ಫಸ್ಟ್ ಎಲ್ಲ ಹೆಚ್ಚು ಕಮ್ಮಿ ಇಲ್ಲಿ ಸೀಬೆ ಎಲ್ಲ ಇತ್ತು, ಆ ಹುಂಡಿ ಕೊಡ್ತಿದ್ದೆ. ಆಗ ಅವರೆಲ್ಲ ಸ್ಪ್ರೇ ಮಾಡೋರು, ಕಜ್ಜಿ ಬರುತ್ತೆ ಅಂತ ಕೆಮಿಕಲ್ ಎಲ್ಲ ಇದ್ರು. ನಾನು ಅಷ್ಟು ತಲೆ ಕೆಡಿಸ್ಕೊಂಡಿಲ್ಲ. ಒಂದು 2 ವರ್ಷ ಆದ್ಮೇಲೆ ನಾನು ಅದು ಯಾಕೋ ಸರಿ ಅನಿಸ್ತಿಲ್ಲ ನನಗೆ. ಸ್ಪ್ರೇ ಮಾಡಿದ್ರು ಕಜ್ಜಿ ಬರೋದು, ಅದೆಲ್ಲ ನೋಡ್ಬಿಟ್ಟು ನಾನು ಅವ್ರಿಗೆ ಹೇಳ್ತಾ ಇದ್ದೆ ಇದು ಸರಿ ಇಲ್ಲ, ಭೂಮಿನೂ ಹಾಳಾಗುತ್ತೆ ಅಂತ. ನೋಡಿ ನೋಡಿ ನನಗೆ ಬೇಜಾರಾಗಿ ನೆಕ್ಸ್ಟ್ ನಾನೇ ಒಂದು ಹೊಸ ಹೊಸ ಪ್ರಯೋಗಗಳನ್ನ ಮಾಡ್ತಾ ಸ್ಟಾರ್ಟಿಂಗ್ ಅಲ್ಲಿ ನಾನು ಸಾವಯವ ಕೃಷಿ ಮಾಡ್ಬೇಕು ಅಂತ ಹೊರಟೆ. ಅನುಭವ ಇರಲಿಲ್ಲ. ಫಸ್ಟ್ ಒಂದು ದನ ತಂದೆ, ಸಗಣಿಲೇ ಮಾಡ್ತಾ ಇದ್ದೆ, ಅಷ್ಟು ಬಿಟ್ರೆ ಏನೂ ಗೊತ್ತಿಲ್ಲ. ನೆಕ್ಸ್ಟ್ ನೈಸರ್ಗಿಕ ಕೃಷಿದೊಂದು ತರಬೇತಿ ಹೋದೆ ಹಾಸನದಲ್ಲಿ. ಅಲ್ಲೊಂಚೂರು ನನಗೆ ತುಂಬಾ ಜನ ಪರಿಚಯ ಆಯ್ತು. ಪರಿಚಯ ಆದ್ಮೇಲೆ ನೆಕ್ಸ್ಟ್ ಜೀವಾಮೃತ ಮಾಡಕ್ ಸ್ಟಾರ್ಟ್ ಮಾಡಿದೆ. ಜೀವಾಮೃತ ಮಾಡಿ ಅದನ್ನ ಹಾಕೋದು 16 ಎಕರೆಗೆಲ್ಲ ಲೇಬರ್ಸ್, ಅವರು ಸ್ವಲ್ಪ ಹಿಂಜರಿಯಕ್ಕೆ ಶುರುವಾದ್ರು. ನೆಕ್ಸ್ಟ್ ನಾನು ನೀರಲ್ಲಿ ಏನ್ ಮಾಡ್ಬೋದು ಅನ್ನೋದನ್ನ ಫಸ್ಟ್ ಯೋಚನೆ ಮಾಡಿದಾಗ ಅದು ನನಗೆ ಫಸ್ಟ್ ಏನು ನನಗೇನಾಗ್ಲಿಲ್ಲ, ಅದು ಎಳಿತಾನೆ ಇರಲಿಲ್ಲ. ನಂದು ನೀರಲ್ಲಿ ಕೊಡ್ಬೇಕು ಅಂದ್ರೆ ಚೆನ್ನಾಗಿ ಇದಾಗಬೇಕು. ನನ್ನ ಅನುಭವ ಕಮ್ಮಿ ಇರೋದ್ರಿಂದ ಆಗ ನನಗೆ ಅಷ್ಟು ಯಶಸ್ವಿ ಸಿಗ್ಲಿಲ್ಲ. ಮತ್ತೆ ನಾನು ಹಠ ಬಿಡದೆ ಪ್ರಯೋಗ ಮಾಡ್ಕೊಂಡು ಬಂದು ನೆಕ್ಸ್ಟ್ ಗೋಬರ್ ಗ್ಯಾಸ್ ಇತ್ತು ನಂದು, ಒಂದು ಟ್ಯಾಂಕ್ ಕಟ್ಟದೆ, ಅದು ಲಿಕ್ವಿಡ್ ಆಗ್ತಾ ಇರಲಿಲ್ಲ, ಜಾಸ್ತಿ ನೀರು ಮಾಡಕ್ ಆಗ್ತಿಲ್ಲ, ಬೇಗ ತುಂಬಿಡೋದು, ಅದನ್ನಲ್ಲೂ ಫೇಲ್ ಆದೆ. ನೆಕ್ಸ್ಟ್ ಅದಾದ್ಮೇಲೆ ಏನ್ ಮಾಡಿದೆ, ನೆಕ್ಸ್ಟ್ ಒಂದು ಟ್ಯಾಂಕ್ ಕಟ್ಟದೆ, ಅದನ್ನ ಕೆಳಗೆ ಮಾಡಿ ಇದರಲ್ಲಿ ಕಸ ಎಲ್ಲ ಉಳಿದು ಲಿಕ್ವಿಡ್ ಸ್ವಲ್ಪ ಹೋಗ್ಲಿ ಅಂತ. ಅಲ್ಲೂ ನನಗೆ ಸ್ವಲ್ಪ ಜಾಸ್ತಿನೇ ಗಟ್ಟಿಗಳ ಹೋಗಕ್ ಶುರುವಾದು. ನೆಕ್ಸ್ಟ್ ಇನ್ನೊಂದು ಟ್ಯಾಂಕ್ ಕಟ್ಟದೆ, ಅಲ್ಲಿ ಮೋಟರ್ ಅಲ್ಲಿ ಎತ್ತಿಸಿ ಅಲ್ಲಿ ಇದು ಮಾಡಿದೆ. ಆಗ ಇವೆಲ್ಲವಕ್ಕೂ ನನಗೊಂದು ಅನುಭವ ಆಯ್ತು, ಹೇಗೆ ನಾನು ಮಾಡಬೇಕು, ಏನ್ ಮಾಡಬೇಕು. 5-6 ವರ್ಷ ಪ್ರಯತ್ನದಿಂದ ನಾನು ಈಗ ಚೆನ್ನಾಗಿ ಒಂದು ನೆಮ್ಮದಿಯಾಗಿ ನನ್ನ ತೋಟಕ್ಕೆ 16 ಎಕರೆಗೆ ಲಿಕ್ವಿಡ್ ಗೊಬ್ಬರನ ಕೊಡ್ತಾ ಇದ್ದೀನಿ. ಫಸ್ಟ್ ಗೋಬರ್ ಗ್ಯಾಸ್ ಇದ್ದಾಗ ನಾನು ಬರೀ ಸಗಣಿ ಮಾತ್ರ ಕೊಡ್ತಿದ್ದೆ. ಈಗ ಗೋಬರ್ ಗ್ಯಾಸ್ಗೆ ಗೋಕುಪಾಮೃತನ ಒಂದು 6-7 ಸಾವಿರ ಲೀಟರ್ ಇರುತ್ತೆ. ಅದನ್ನ ಸಗಣಿ ಜೊತೆ ಹಾಕಿದಾಗ ಅದು ಡಿಕಂಪೋಸ್ ಆಗಿ ಅಲ್ಲಿರೋ ಬ್ಯಾಕ್ಟೀರಿಯಾಗಳು ಜೊತೆಗೆ ನನ್ನಲ್ಲಿರೋ ಅಕ್ಕಿ ತೊಳೆದ ನೀರು, ನಾನು ಮಿಲ್ಲಿಂದ ತಂದಿದ್ದ ಅಕ್ಕಿ ಹಾಕೋದು, ಅದಕ್ಕೆ ಯಾವ ಕೆಮಿಕಲ್ ಹಾಕಿರಕ್ಕಲ್ಲ, ಅದೊಂದು ತಿಳ್ಕೋಬೇಕು. ನಾನು ಹೇಳಿದಂತ ಪೇಟೆಯಿಂದ ಅಕ್ಕಿ ತಂದು ಅದು ಹಾಕಿದ್ರೆ ಜೀವಾಣುಗಳು ಸಾಯ್ಬೋದು. ಇವೆಲ್ಲ ಮನಸ್ಸಲ್ಲಿ ಇಟ್ಕೊಂಡು ನಾನು ಮಾಡಿದೆ. ಅದು ಏನಾಯ್ತು ಅಂದ್ರೆ ಈಗ ನನಗೆ ಗೋಪಾಮೃತ ಹಾಕಕ್ಕಿಂತ ಮುಂಚೆ ಸಖತ್ತು ವೇಸ್ಟ್ ಬರೋದು. ವೇಸ್ಟ್ ಅಂದ್ರೆ 10 ಕೆಜಿ ಸಗಣಿ ಹಾಕಿದ್ರೆ ಒಂದು 5 ಕೆಜಿ ವಾಪಸ್ ತೆಗಿಬೇಕಾಗಿತ್ತು ಟ್ಯಾಂಕ್ ಫುಲ್ ಆಗೋದು. ಗೋಕುಪಾಮೃತ ಸ್ಟಾರ್ಟ್ ಮಾಡಿದ ಮೇಲೆ ಹೆಚ್ಚು ಕಮ್ಮಿ ನನಗೆ 80% ಸಗಣಿ ಕೊಳೆಯೋದ್ರಿಂದ ಆ ಕೊಳೆತ ಸಗಣಿ ನೀರಿನ ಜೊತೆ ಭೂಮಿಗೆ ಹೋಗಿ ಉತ್ತಮವಾದ ಇಳುವರಿ ಬರ್ತಾ ಇದೆ. ಇಷ್ಟು ವರ್ಷ ನನಗೆ ಮೆಣಸುನು 3 ಟನ್ನು ಆಗೋದು. ನಾನೇನಾದರೂ ಹೊರಗಡೆ ಯಾರಿಗಾದ್ರು ತೋರಿಸಿದ್ರೆ ಅವರು ಅಳತೆ ಮಾಡಿ ನೋಡೋರು, 9 ಇಂಚಿದೆ, 8 ಇಂಚಿದೆ, 7 ಇಂಚಿದೆ, 10 ಇಂಚಿದೆ ಅಂತ. ಅವೆಲ್ಲ ನನಗೆ 5-6 ವರ್ಷದಿಂದ ಕಮ್ಮಿ ಆಗ್ತಾ ಬಂತು. ಯಾಕೆ ಅಂದ್ರೆ ನಾನು ಕೊಡೋಂಥ ಗೊಬ್ಬರಗಳು ಅದು ಕರೆಕ್ಟಾಗಿ ಆಗ್ತಾ ಇರಲಿಲ್ಲ, ಹಂಗಾಗಿ ಸ್ವಲ್ಪ ವೀಕ್ ಆಗ್ತಾ ಬಂತು. ಅಡಿಕೆನೂ ಅಷ್ಟೇ, ಗರಿಗಳೆಲ್ಲ ವೀಕ್ ಆಗಿ ಗಿಡನೇ ವೀಕ್ ಆಗ್ತಾ ಬಂತು. ನಾನು ಭಾರಿ ಯೋಚನೆ ಮಾಡಿ ಇದಕ್ಕೆ ಗೊಬ್ಬರ ಇದೆಯಲ್ಲ ಅದಕ್ಕೆ ಎಷ್ಟು ಬೇಕು, ಅದು ಎಷ್ಟು ಕ್ರಾಪ್ ಕೊಡುತ್ತೆ, ಅದಕ್ಕೆ ಎಷ್ಟು ಗೊಬ್ಬರ ಬೇಕು ಅನ್ನೋದನ್ನ ಯಾವ್ದಲ್ಲಿ ಕೊಡುತ್ತೆ ಅನ್ನೋದೆಲ್ಲ ಮನಸ್ಸಲ್ಲಿ ಮಾಡಿಕೊಂಡು ವರ್ಷಕ್ಕೆ 6 ತಿಂಗಳಿಗೆ ಒಂದು ಸರಿ ಚೇಂಜ್ ಮಾಡ್ತಾ ಬಂದಾಗ ಆಗ ಒಳ್ಳೊಳ್ಳೆ ಗೊಬ್ಬರ ಮಾಡಿದೆ. ಇವತ್ತು ಈ ಕಾಂಪೋಸ್ಟ್ ಮಾಡ್ತಾ ಇದ್ದೀನಿ. ಕಾಂಪೋಸ್ಟ್ ಅಲ್ಲಿ ಹೇಗೆ ಅಂದ್ರೆ ನಾನು 3-4 ತಿಂಗಳೊಳಗೆ ನನಗೆ ಕಾಂಪೋಸ್ಟ್ ರೆಡಿಯಾಗಿ ಹೋಗುತ್ತೆ. ಆ ಗೋಕುಪಾಮೃತ ಸಗಣಿ ನೀರನ್ನ ಹಾಕ್ತಾನೆ ಇರ್ತೀನಿ ಮೇಲೆ, ಅಲ್ಲಿರೋ ಬ್ಯಾಕ್ಟೀರಿಯಾಗಳು ಇದನ್ನ ಕೊಳಸಿ ಅದು ಒಳ್ಳೆ ಗೊಬ್ಬರ. ಅದನ್ನೇ ನಾನೇನ್ ಮಾಡ್ತಾ ಇರ್ತೀನಿ ಅಂದ್ರೆ ಸಗಣಿ ಜೊತೆಗೆ ಗೋಕುಪಾಮೃತ ಮಿಕ್ಸ್ ಮಾಡಿಬಿಟ್ಟು ಒಂದು ಬ್ಯಾರಲಲ್ಲಿ ಹಾಕಿ ಅದನ್ನ ಚೆನ್ನಾಗಿ ಕೊಳಸಿ ಒಂದ್ 4-5 ದಿನಕ್ಕೆ ಅದು ಹಾಲು ಹೆಪ್ಪಾಗುತ್ತೆ. ಅದೇ ತರ ಸಗಣಿನೂ ಹೆಪ್ಪಾಗಿ ಒಂಥರ ಮೆದುವಾಗಿರುತ್ತೆ. ಅದನ್ನ ಒಣಗಿದ ಗೊಬ್ಬರಕ್ಕೆ ಮಿಕ್ಸ್ ಮಾಡ್ತೀನಿ. ಮಿಕ್ಸ್ ಮಾಡಿ ಗಿಡ ನೋಡಿ 1/4 ಕೆಜಿ 1/4 ಕೆಜಿ ಇದರಲ್ಲಿ ಒಂದೊಂದು ಗಿಡಕ್ಕೆ ಗುಂಡಿ ಹೊಡೆದು ಹಾಕಿದೆ. ಹಾಕಿದಾಗ ಏನಾಗುತ್ತೆ, ನನಗೆ ಮಣ್ಣು ಗುಂಡಿ ಒಳಗೆ ಇರೋದ್ರಿಂದ ನಮ್ಮ ಸಗಣಿಯಲ್ಲಿರೋ ಬ್ಯಾಕ್ಟೀರಿಯಾಗಳು ಭೂಮಿ ಒಳಗೆ ಸೇರ್ಕೊಂಡು ಅವಕ್ಕೊಂದು ಮನೆ ಆದಂಗ ಆಗುತ್ತೆ. ಮೇಲೆ ಅದಕ್ಕೆ ನಾನು ದರ್ಗ ಮುಚ್ಚಿಸ್ತಾ ಇದ್ದೀನಿ. ಇವೆಲ್ಲ ಸ್ಟಾರ್ಟ್ ಆದ್ಮೇಲೆ ನಾನೀಗ 100 ಕ್ಕೆ 100 ಸಕ್ಸಸ್ ಆದೆ. ಈ ವರ್ಷ ನನಗೆ 4 ಗಂಟೆ ಹಗಲು ಸಿಗೋದು, ರಾತ್ರಿ 3 ಗಂಟೆ ಸಿಗುತ್ತೆ. ನಾವು ರಾತ್ರಿ 3 ಗಂಟೆ ಮಾತ್ರ ಕೆಲಸ ಮಾಡೋದು, ಹಗಲು ಮಾಡೋಕ್ಕಾಗಲ್ಲ. ಇವತ್ತು ನನ್ನ ತೋಟದಲ್ಲಿ ಮಾಯಿಶ್ಚರ್ ಎಲ್ಲಾ ಚೆನ್ನಾಗಿದೆ, ಎಲ್ಲವೂ ಆರ್ಗ್ಯಾನಿಕ್ ಸಾವಯವ ಪದ್ಧತಿಯಿಂದ ಮಾಡೋದ್ರಿಂದ ನನಗೆ ಉಳಿಸೋಣಕ್ಕಾಗಿದೆ. ಈಗ ನಮ್ಮ ಕಣ್ಣೆದುರುಗಡೆ ಕಾಣಿಸ್ತಾ ಇದೆ, ಇಲ್ಲಿ ತಾವು ಕಾಂಪೋಸ್ಟ್ ಅನ್ನ ಮಾಡ್ತಾ ಇದ್ದೀರಿ. ನೀವೆಲ್ಲರ ತರನು ಕಾಂಪೋಸ್ಟ್ ಮಾಡೋದಿಲ್ಲ, ವಿಭಿನ್ನವಾಗಿ ಕಾಂಪೋಸ್ಟ್ ಅನ್ನ ಮಾಡ್ತಾ ಇರ್ತಕ್ಕಂಥದ್ದು. ಸಾಮಾನ್ಯವಾಗಿ ಕಾಂಪೋಸ್ಟ್ ಅಂತ ಹೇಳಿದ್ರೆ ಸಾಮಾನ್ಯವಾಗಿ ಎಲ್ಲರೂ ಕೂಡ ತಿಪ್ಪೆಯನ್ನು ಮಾಡ್ಕೊಂಡು ಅದರೊಳಗಡೆ ಹಾಕ್ತಾರೆ. ತಿಪ್ಪೆನಲ್ಲಿ ಬೇಡ ಅಂದ್ರೂ ಕೂಡ ಹಳೆ ತಿಪ್ಪೆಗಳಲ್ಲೇ ತಗೊಂಡೋಗಿ ಹಾಕುವಂಥದ್ದು, ಮತ್ತೆ ಈ ಕೃಷಿ ತ್ಯಾಜ್ಯಗಳನ್ನು ತೆಗೆದುಕೊಂಡೋಗಿ ಹಾಕ್ತಕ್ಕಂಥದ್ದು, ಈ ತರದ್ದೆಲ್ಲವೂ ಕೂಡ ಇರುತ್ತೆ. ಆದ್ರೆ ನೀವು ಭೂಮಿಯ ಮೇಲೆಯೇ ಕಾಂಪೋಸ್ಟ್ ಅನ್ನು ಮಾಡ್ತಿದ್ರ, ಇದನ್ನ ಹೇಗೆ ಮಾಡ್ತಾ ಇದ್ದೀರಿ, ಮತ್ತೆ ಬೇಗ ಅದು ಕಳೀಲಿಕ್ಕೆ ನಿಮಗೆ ಏನು ಸಹಾಯಕ ಆಗ್ತಾ ಇದೆ ಅದ್ರ ಬಗ್ಗೆ ಹೇಳಿ. ನಾನು ಯೋಚನೆ ಮಾಡಿದೆ, ಎಲ್ಲ ಗುಂಡಿ ಇಲ್ಲಿ ಮಾಡ್ತಾರೆ, ಅಲ್ಲಿ ಕೊಳೆಯಲ್ಲ, ಮತ್ತೆ ಮೇಲೆ ಮಾಡ್ತಾರೆ, ಅದು ಸರಿ ಆಗ್ತಾ ಇರ್ಲಿಲ್ಲ. ನಾನು ಕಡಪ ಕಲ್ಲನ್ನ ಕೆಳಗಡೆ ಹಾಸ್ಬಿಟ್ಟು ಅದಕ್ಕೆ ಅಡಿಗಡಿಕೆ ಸೊಪ್ಪು ಸದೆ ಎಲ್ಲ ಹಾಕ್ಬಿಟ್ಟು ಅದ್ರ ಮೇಲೆ ಸಗಣಿ ಗೊಬ್ಬರ ಹಾಕಿ ಮತ್ತೆ ಅದೇ ತರ ಸಗಣಿ ಗೊಬ್ಬರ ಎಲ್ಲ ಹಾಕಿ ಅದಕ್ಕೆ ಈ ಗೋಕುಪಾಮೃತ ಮತ್ತೆ ಸಗಣಿ ನೀರು ಇದನ್ನ ಒಟ್ಟಿ ಮಿಕ್ಸ್ ಮಾಡಿ ಮೋಟರ್ಲ್ಲೇ ಹಾರಿಸ್ತಾ ಇರ್ತೀನಿ. ಒಂದು 15 ದಿನಕ್ಕೊಂದ್ಸರಿ ವಾರಕ್ಕೊಂದ್ಸರಿ ಮಾಡಿದ್ರೆ ನನಗೆ 3-4 ತಿಂಗಳೊಳಗೆ ಫುಲ್ ಗೊಬ್ಬರ ರೆಡಿಯಾಗಿ ತೋಟಕ್ಕೆ ಖಾಲಿ ಮಾಡಬಹುದು. ಈ ರೀತಿ ಮಾಡೋದ್ರಿಂದ ನನಗೆ ತೋಟಕ್ಕೆ ಯಾವಾಗ ಬೇಕಾದ್ರೂ ಗೊಬ್ಬರ ಹಾಕಬಹುದು, ಮತ್ತೆ ಜೀವಾಣುಗಳು ತುಂಬಾ ಆಗಿ ಅದು ಕೊಳೆಯೋದಲ್ಲೇ ಗೊತ್ತಾಗುತ್ತೆ ಅದು ಎಷ್ಟು ಜೀವಾಣುಗಳು ಇದಾವೆ, ಅದು ಹೆಂಗೆ ಕೆಲಸ ಮಾಡುತ್ತೆ. ತೋಟಕ್ಕೆ ಹಾಕಿದ ತಕ್ಷಣ 2-3-4 ದಿನದಲ್ಲಿ ಅದು ಇನ್ನೂ ಚೆನ್ನಾಗಿ ಕೆಲಸ ಮಾಡುತ್ತೆ. ಕಾಂಪೋಸ್ಟ್ ಮಾಡೋದಾದ್ರೆ ನಮ್ಮ ಜೀವಾಣುಗಳು ಮಿಕ್ಸ್ ಮಾಡಿ ಮಾಡದಲ್ಲೇ ಇದ್ರೆ ಅದು ಕಾಂಪೋಸ್ಟ್ ಆಗಲ್ಲ. ಅದು 1 ವರ್ಷನೂ ನೋಡಿದೀನಿ, 2 ವರ್ಷದ ತನಕ ಒಬ್ಬೊಬ್ರದ್ದು ಕಾಂಪೋಸ್ಟ್ ಆಗದೇ ಇಲ್ಲ. ನಂದು 3-4 ತಿಂಗಳೊಳಗೆ ಕಾಂಪೋಸ್ಟ್ ಆಗಿ ತೋಟಕ್ಕೆ ರೆಡಿ ಆಗುತ್ತೆ. ಆಗ ನಮಗೆ ಯಥೇಚ್ಛವಾದ ಗೊಬ್ಬರ ಸಿಗುತ್ತೆ, ಅದು ನಮಗೆ ತೋಟಕ್ಕೆ ಇನ್ನೂ ಉಪಯೋಗ ಆಗಬಹುದು. ಈಗ ಸಗಣಿ ಜೊತೆಗೆ ನೀವು ಬೇರೆ ಏನೆಲ್ಲ ಕೃಷಿ ತ್ಯಾಜ್ಯಗಳನ್ನ ಹಾಕ್ತೀರಾ ಅದ್ರ ಜೊತೆಗೆ? ನನ್ನ ತೋಟದಲ್ಲೇ ತುಂಬಾ ಕಳೆಗಳಿರ್ತವೆ, ಮತ್ತೆ ದರ್ಗ್ ಸಿಗುತ್ತೆ, ಆಮೇಲೆ ಬಾಳೆ ದಿನಗಳು ಸ್ವಲ್ಪ ತಂದು ಹಾಕ್ತೀವಿ ಪೊಟಾಶ್ ಆಗುತ್ತೆ ಅಂತ, ಮತ್ತೆ ಎರೆಹುಳ ಬಿಡ್ತೀನಿ ಅವಕ್ಕೆಲ್ಲಕ್ಕೂ, ಮತ್ತೆ ನಂದು ದನ ಸಾಕಿದ್ರಿಂದ ದನದ ವೇಸ್ಟ್ಗಳು ಸಿಗ್ತವೆ, ಮತ್ತೆ ಜೋಳ ಸಿಪ್ಪೆ ಇಲ್ಲೇ ಪಕ್ಕದಲ್ಲಿ ಇದ್ರೆ ಅದನ್ನು ಪುಡಿ ಮಾಡಿ ತಂದು ಹಾಕ್ತಾ ಇದ್ದೀನಿ. ಟೋಟಲಿ ನಾನು ಏನೇನು ಸಿಗುತ್ತೆ ಗೊಬ್ಬರ ಅದೆಲ್ಲ ಹಾಕ್ಬಿಟ್ಟು ಕಾಂಪೋಸ್ಟ್ ಮಾಡ್ತೀನಿ, 3-4 ತಿಂಗಳೊಳಗೆ ರೆಡಿಯಾಗಿ ಹೋಗುತ್ತೆ ಅದು. ಈಗ ಕೆಳಗಡೆ ಕಡಪಕ್ಕಲ್ಲಿ ಹಾಸ್ತೀನಿ ಅಂತ ಹೇಳಿದ್ರೆ ಯಾಕೆ ಅದನ್ನ ಹಾಸಿದ್ರಿ? ಕಡಪಕ್ಕಲ್ಲ ಹಾಸೋದು ನನ್ನ ತಲೆಯಲ್ಲಿ ಇತ್ತು, ಅದಕ್ಕೆ ಎರೋಳ ಬಿಡ್ತೀನಲ್ಲ, ಅದು ಪಕ್ಕದಲ್ಲೇ ನಂದೊಂದು ಟ್ಯಾಂಕ್ ಇದೆ, ಆ ಟ್ಯಾಂಕಿಗೆ ಎರೆ ಜಲ ಎಲ್ಲ ಹೋಗಿ ಅದು ಕಲೆಕ್ಟ್ ಆಗುತ್ತೆ ಅಂತ, ಕಲೆಕ್ಟ್ ಆಗಿ ಅದು ಒಳ್ಳೆ ಎನ್ರಿಚ್ ಆಗುತ್ತೆ ಅಂತ. ನಾವು ಸುಮ್ಮನೆ ನೆಲದಲ್ಲಿ ಹಾಕಿದ್ರೆ ಅದಕ್ಕೆ ನೀರು ಬಿಡಬೇಕು ಕಾಂಪೋಸ್ಟ್ಗೆ ಅಂತಾರೆ, ಸುಮ್ಮನೆ ಭೂಮಿಲಿ ಒಂದೇ ಕಡೆ ಹಾಳಾಗಿ ಹೋಗುತ್ತೆ, ನೀರ ಜೊತೆ ಹೋಗಿ ವೇಸ್ಟ್ ಆಗೋದಕ್ಕಿಂತನೂ ಕಡಪಕ್ಕಲ್ಲಿಗೆ ನಾನು ಎಷ್ಟು ಖರ್ಚು ಮಾಡಿದೆ ಅದ್ರ ಡಬ್ಬಲ್ ನನಗೆ ದ್ರವ ರೂಪದ ಗೊಬ್ಬರ ಸಿಗುತ್ತೆ. ನಾವು ಕಾಂಪೋಸ್ಟ್ ಮಾಡೋ ಹೊತ್ತಿಗೆ ಎಲ್ಲವನ್ನೂ ಹಾಕಿರ್ತೀವ, ಅದಕ್ಕೆ ನೀರು ಜಾಸ್ತಿ ಕೊಟ್ಟಷ್ಟು ಬೇಗ ಕೊಳೆಯುತ್ತೆ, ಹಂಗಾಗಿ ನಾನು ಮಾಯಿಶರು ನಿಲ್ಲುತ್ತೆ ಅಂತ ಹೇಳಿ ಅದನ್ನ ಮಾಡಿದ್ದೀನಿ. ಈ ಗೋ ಕೃಪಾಮೃತ ಹಾಕ್ತೀನಿ ಅಂತ ಹೇಳಿದ್ರೆ ಏನ್ ಚಿಮ್ಕಿಸ್ತಿರೋ ಅಥವಾ ಅದನ್ನ ಹಂಗೆ ಡ್ರಂಚ್ ಮಾಡ್ತಿರೋ, ಹೇಗ್ ಮಾಡ್ತಿರೋ, ಮತ್ತೆ ಎಷ್ಟು ದಿವಸಕ್ಕೊಂದ್ಸರಿ ಮಾಡ್ತೀರಿ? ನನ್ನ ಹತ್ರ ಒಂದು 1/2 HP ಮೋಟರ್ ಇದೆ, ಅದು ಸ್ಲರಿ ಎಲ್ಲ ಎತ್ತುತ್ತೆ, ಅದನ್ನ ಲಿಫ್ಟ್ ಮಾಡಕ್ ಇಟ್ಕೊಂಡೆ. ಅದರಲ್ಲೇ ರಬ್ಬರ್ ಅಲ್ಲಿ ಯಥೇಚ್ಛವಾಗಿ ಹಾಕ್ತೀನಿ, ಹೆಚ್ಚು ಕಮ್ಮಿ ಒಂದು 15-20 ಬ್ಯಾರಲ್ ಅಷ್ಟು ಒಂದೊಂದಿನ ಹಾಕ್ತೀನಿ, ಹಾಕಿದಾಗ ಚೆನ್ನಾಗಿ ಆಗುತ್ತೆ. ಚೆನ್ನಾಗಿ ಆಗುತ್ತೆ ಅದು, ಅದಕ್ಕೆ ಚೆನ್ನಾಗಿ ಕೊಳತು ಅದು ಮತ್ತೆ ಟ್ಯಾಂಕಿಗೆ ಹೋಗುತ್ತೆ ಎಲ್ಲವೂ, ಆದ್ರಿಂದ ಅದಕ್ಕೆ ಬೇಗ ರೀಕಂಪೋಸ್ ಆಗೋದು ಬಾರಿ ಚೆನ್ನಾಗಿ ಆಗ್ತಾ ಇದೆ. ಎಷ್ಟು ದಿವಸಕ್ಕೊಂದ್ಸರಿ ಗೊಬ್ಬರ ಸಿಗುತ್ತೆ ನಿಮ್ಗೆ? ನನಗೆ ಇದ್ದಿದ್ ವೇಸ್ಟ್ ಎಲ್ಲ ಹಾಕ್ತೀನಿ, ಹೆಚ್ಚು ಕಮ್ಮಿ 3 ತಿಂಗಳೊಳಗೆ ರೆಡಿ ಆಗ್ತಾ ಬರುತ್ತೆ. ನಾನೇನ್ ಮಾಡ್ತೇನೆ, ಮೇಲೆ ಎಲ್ಲ ತಗೊಂಡ್ ಬರ್ತಾ ಇರ್ತೀನಿ, ಅಡಿದ ಹಂಗೆ ಇರುತ್ತೆ, ಮೇಲೆ ತೆಗೆದಷ್ಟು ಅಡಿ ಬೇಗ ಡಿಕಂಪೋಸ್ ಆಗುತ್ತೆ. ಹೆಚ್ಚು ಕಮ್ಮಿ 1.5-2 ತಿಂಗಳಿಂದ ಸ್ಟಾರ್ಟ್ ಮಾಡ್ಬಿಡ್ತೀನಿ ನಾನು ಮೇಲೆ ಅದು ಫಸ್ಟ್, 3 ತಿಂಗಳೊಳಗೆ ಇಡೀ ಗೊಬ್ಬರನೇ ಕಾಂಪೋಸ್ಟ್ ಆಗುತ್ತೆ ನಂದು. ಹೆಚ್ಚು ಕಮ್ಮಿ 80% ಕಾಂಪೋಸ್ಟ್ ಆಗಿದೆ 3-4 ತಿಂಗಳಲ್ಲಿ. ಒಂದ್ ವರ್ಷದಲ್ಲಿ ಒಂದು 3-4 ಸರಿ ಈ ತರ ಮಾಡ್ಕೊಳ್ತೀರ? ಈಗ ಒಂದ್ಸರಿ ಮಾಡ್ತೀನಿ, ಮಳೆಗಾಲದಲ್ಲಿ ಒಂದ್ಸರಿ ಮಾಡ್ತೀನಿ, ಇನ್ನು ಜೂನಿಗೆ ಒಂದ್ಸರಿ, 2 ಸರಿ ಮಾಡ್ತೀನಿ. ಈಗಿಂದ ಈಗ ಕೊಡ್ತೀನಿ, ನೆಕ್ಸ್ಟ್ ಅಕ್ಟೋಬರ್ ಇಂದ ನವಂಬರ್ ಇಂದ ಆಗ ಒಂದ್ ರೌಂಡ್ ಕೊಡ್ತಾ ಇದ್ದೀನಿ. 2 ರೌಂಡ್ ಕೊಡೋದ್ರಿಂದ ನಮಗೂ ಈಳ್ ಜಾಸ್ತಿ ಆಗುತ್ತೆ. ನಮ್ದು ಏನು ಕೆಮಿಕಲ್ ಹೆಂಗೆ ಕೆಲಸ ಮಾಡ್ತಾರೆ ಅದೇ ರೀತಿ ನಾವು ಸಾವಯವ ಕೃಷಿ ಮಾಡೋರು ಮಾಡಬೇಕು. ಹಾಗಾಗಿ ನಾನು ಎಲ್ಲವನು ಇವತ್ತಾದ್ರೆ 3 ತಿಂಗಳೊಳಗೆ ಕಾಂಪೋಸ್ಟ್ ಆಗಬೇಕು. ಅವ್ರು 1 ವರ್ಷ ಇಟ್ಟರೆ ನಮಗೆ 1 ವರ್ಷದ ಶ್ರಮ ವೇಸ್ಟ್ ಆಗುತ್ತೆ, ಮತ್ತೆ ಗಿಡಗಳಿಗೂ ನಮಗೆ ಗೊಬ್ಬರ ಹಾಕಕ್ ಆಗಲ್ಲ ಅಂದ್ರೆ ಅದಕ್ಕೆ ಬೇಕಾಗಿರೋದು ಏನ್ ಸತ್ವ ಕೊಡಬೇಕಾಗುತ್ತೆ. 6 ತಿಂಗಳಿಗೊಂದ್ಸರಿ ಕೊಡ್ತಾ ಬಂದ್ರೆ ಯಾವುದೇ ಕೆಮಿಕಲ್ ಹಾಕಿರೋ ತೋಟಕ್ಕಿಂತನೂ ನಮ್ ತೋಟ ಚೆನ್ನಾಗುತ್ತೆ. ಈ ಈಲ್ಡ್ ಕಮ್ಮಿ ಆಗಬಹುದು, ಹೆಲ್ದಿ ಆಗಿರ್ತವೆ, ಭೂಮಿ ಫಲವತ್ತ ಆಗುತ್ತೆ, ಖರ್ಚು ಕಮ್ಮಿ ಆಗುತ್ತೆ, ನೆಮ್ಮದಿಯಾಗಿ ಜೀವನ ಕಳಿಬಹುದು ಅನ್ನೋದೊಂದು ನಮ್ದು ಕಾಂಪೋಸ್ಟ್ ಅಲ್ಲಿ ಕಂಡು ಹಿಡ್ಕೊಂಡಿದ್ದೀನಿ. ಇದರ ಜೊತೆಗೆ ಮಂಜುನಾಥ್ ಅವರೇ, ನೀವು ಈ ಗೋಬರ್ ಗ್ಯಾಸ್ ಮತ್ತೆ ಬಯೋಡೈಜೆಸ್ಟರ್ ಇವೆರಡನ್ನೂ ಕೂಡ ಸಂಯೋಜನೆ ಮಾಡ್ಕೊಂಡು ಮಾಡಿದಿರಾ, ಇದರಲ್ಲೂ ಕೂಡ ಸಾಕಷ್ಟು ಅನುಕೂಲಗಳನ್ನ ಮಾಡ್ಕೊಳ್ತಾ ಇದ್ದೀರಾ, ಅದು ಹೇಗ್ ಕೆಲಸ ಮಾಡ್ತಾ ಇದೆ, ಅದರಿಂದ ಏನೇನು ಅನುಕೂಲ ಆಗ್ತಾ ಇದೆ ಅನ್ನುವಂಥದ್ದನ್ನ ವಿವರವಾಗಿ ಹೇಳಿ. ನಾನು ಗೋಬರ್ ಗ್ಯಾಸ್ಗೆ ಸಗಣಿ ಹಾಕ್ತೀನಿ, ಮತ್ತೆ ಗೋಕುಪಾಮೃತನು ಹಾಕ್ತಾ ಇದ್ದೀನಿ. ಹಾಕಿದಾಗ ಹೆಚ್ಚು ಕಮ್ಮಿ ಗೋಬರ್ ಗ್ಯಾಸ್ ಗುಂಡಿಲಿ ಒಂದು ವಾರ ಅಲ್ಲೇ ಸಗಣಿ ಕೊಳತು ಡಿಕಂಪೋಸ್ ಆಗಿ ಮೇಲೆ ಬರೋ ಹೊತ್ತಿಗೆ ಅದೊಂಥರ ಚಿನ್ನದ ಕಲರ್ ಬಂದಿರುತ್ತೆ ಸಗಣಿ ನೀರು. ಅದಂದ್ರೆ ಡಿಕಂಪೋಸ್ ಆಗಿದೆ ಅಂತ. ಅದನ್ನ ಮತ್ತೆ ಇನ್ನೊಂದು ಟ್ಯಾಂಕ್ ಮತ್ತೆ ಬಿಟ್ಟಾಗ ಹೆಚ್ಚು ಕಮ್ಮಿ ಒಂದು ಇನ್ನೊಂದು ನಾಲ್ಕು ದಿನ ಪ್ರೊಸೆಸ್ ನಡೆಯುತ್ತೆ. ಅದನ್ನ ಒಂದ್ ಟ್ಯಾಂಕ್ ಇಂದ ಒಂದ್ ಟ್ಯಾಂಕಿಗೆ ನಾನು ರಬ್ಬರ್ ಅಲ್ಲಿ ಎಳೆದು ಬಿಡೋದಷ್ಟೇ, ನಾನು ಯಾವ್ದು ಹೊತ್ತಾಕೋದಿಲ್ಲ. ಇನ್ನೊಂದು ನಮ್ದು ಎತ್ತರದಲ್ಲಿ ಬೋರ್ವೆಲ್ ಇರೋದ್ರಿಂದ ಅಲ್ಲಿಗೆ ಮೋಟರ್ ಅಲ್ಲಿ ಶಿಫ್ಟ್ ಮಾಡ್ತೀನಿ. ಅರ್ಧ ಹೆಚ್ ಪಿ ಮೋಟರ್ ಅಲ್ಲಿ ಕಸ ಇಲ್ದಷ್ಟು ಸ್ವಚ್ಛವಾಗಿರುತ್ತೆ ನೀರು, ಮೋಟರ್ಗೆ ಯಾವ್ದೇ ತೊಂದರೆ ಆಗೋದಿಲ್ಲ. ಅದನ್ನ ನಾನು ಸ್ಪ್ರಿಂಕ್ಲರ್ ಮೋಟರ್ಗೆ ಇಂಜೆಕ್ಟ್ ಮಾಡ್ತೀನಿ, ಅಂದ್ರೆ ಮಿಕ್ಸ್ ಮಾಡ್ತಾ ಇದೀನಿ. ಒಂದು ಮೋಟರ್ ಇಟ್ಕೊಂಡು ಮಾಡ್ತಾ ಇದೀನಿ. ಈಗ ನಾನು 5 ನಿಮಿಷ ಮಾತ್ರ ಕೊಡ್ತಾ ಇರ್ತೀನಿ, 5-8 ನಿಮಿಷ. ಯಾಕೆ ಅಂದ್ರೆ ಇಲ್ಲಿ ಜಾಸ್ತಿ ಹೋದ್ರೆ ನಾನು ನೀರು ಜಾಸ್ತಿ ಕೊಡಬೇಕು. ನೀರ್ ಜಾಸ್ತಿ ಕೊಟ್ಟಾಗ ಅದರಲ್ಲಿ ಇರುವ ಸತ್ವಾಂಶಗಳು ಕಮ್ಮಿ ಆಗ್ತವೆ, ಅಂದ್ರೆ ಅದ್ರ ಮೈಕ್ರೋಬ್ಸ್ಗಳು ಕಮ್ಮಿ ಆಗ್ತವೆ ಅಂತ ಹೇಳಿ 5-6 ನಿಮಿಷ ಇಟ್ಕೊಂಡು ಮಾಡ್ತಾ ಇದೀನಿ. ಈಗ ಆಗುತ್ತೆ. ಅದನ್ನ ತುಂಬಾ ಜನ ಈ ಸ್ಪ್ರಿಂಕ್ಲರ್ ಮಾಡ್ತಾ ಇರ್ತಾರೆ, ಎಲ್ಲ ಕೆರೆ ಇರುತ್ತೆ ಅಲ್ಲಿ ಒಂದು ಇಂಥದೊಂದು ಏನೇ ಸಿಗದಲ್ಲ ಇದ್ರು ಗೋಕುಪಾಮೃತ ಸಿಗದ್ರು ವೇಸ್ಟ್ ಕಾಮೃತ ಬರೀ ಬಾಳೆ ಅವು ಇವು ತೋಟದಲ್ಲಿ ಏನೇ ಸಿಕ್ಕಿದ್ರೆ ಹಾಕ್ಬಿಟ್ಟು ಅದ್ರ ಜೊತೆ ಕೊಡ್ತಾ ಇದ್ರೆ ಭೂಮಿ ಫಲವತ್ತಾಗುತ್ತೆ. ರಾಸಾಯನಿಕ ಗೊಬ್ಬರಗಳನ್ನ ಕಮ್ಮಿ ಮಾಡಿ ಭೂಮಿನೂ ಫಲವತ್ತಾದಾಗ ರಾಸಾಯನಿಕ ಕಮ್ಮಿ ಮಾಡಿದಾಗ ನಮಗೆ ಖರ್ಚು ಉಳಿಯುತ್ತೆ, ನೆಕ್ಸ್ಟ್ ಒಳ್ಳೆ ಕ್ರಾಪ್ ಬರುತ್ತೆ. ಮಿಕ್ಸ್ ಮಾಡಬಹುದು, ಏನ್ ಆರ್ಗ್ಯಾನಿಕ್ ಬನ್ನಿ ಅಂತ ಯಾರು ಹೇಳಲ್ಲ. ಯಾಕೆ ಅಂದ್ರೆ ಫಸ್ಟ್ ಸ್ಟಾರ್ಟಿಂಗ್ ಅಲ್ಲಿ ಅನುಭವ ಇರಲ್ಲ. ನಮ್ಮಂತ ಅನುಭವಿಗಳನ್ನ ಕೇಳಿ, ಬಾರಿ ಜನ ಇದಾರೆ ಆರ್ಗ್ಯಾನಿಕ್ ಮಾಡೋರು, ಅವ್ರನ್ನ ಕೇಳಿ ಅನುಭವ ಪಡ್ಕೊಂಡ್ರೆ ಸುಲಭ ಆಗಿ ನಾವು ಖರ್ಚು ಕಮ್ಮಿ ಮಾಡಿ ಭೂಮಿನ ಫಲವತ್ತ ಮಾಡಬಹುದು. ಬಯೋಡೈಜೆಸ್ಟರ್ನ ವಿಸ್ತೀರ್ಣ ಎಷ್ಟಿದೆ? ನಂದು ಒಂದು 20-20 ಇದೆ, ಇನ್ನೊಂದು 15-15 ಮಾಡಿದೀನಿ ಎರಡನೇದು. ಅದು 10-10 ಇದೆ, 3 ಟ್ಯಾಂಕ್ ಇದೆ. ಇನ್ನು ಗೋಬರ್ ಗ್ಯಾಸ್ 15 ಅಡಿ ಆಳ ಇದೆ ರೌಂಡ್. ಅದರಲ್ಲಿ ನನಗೆ ಬಯೋ ಡೈಜೆಸ್ಟರ್ ಟ್ಯಾಂಕ್ ಗಳು ಬಾರಿ ಸೂಪರ್ ಆಗಿ ಕೆಲಸ ಮಾಡ್ತವೆ. ಯಾರು ಬೇಕಾದ್ರೂ ಮಾಡ್ಕೋಬಹುದು, ಖರ್ಚು ಕಮ್ಮಿ ಇರುತ್ತೆ. ಒಂದ್ ಸರಿ ನಾವು ಏನ್ ಇನ್ವೆಸ್ಟ್ ಮಾಡ್ತೀವಿ ಅದು ಹೆಚ್ಚು ಕಮ್ಮಿ. ನಂದು ಇನ್ನೊಂದು 18 ವರ್ಷ ಆಗಿದೆ ಫಸ್ಟ್ ಗೋಬರ್ ಗ್ಯಾಸ್ ಪಕ್ಕ ಒಂದ್ ಟ್ಯಾಂಕ್ ಮಾಡಿ. ಈಗ ನನಗೆ ಅದನ್ನ ಉಪಯೋಗಿಸಿದ್ದೇನಲ್ಲ, ಅದ್ರ ಲಾಭ ಬಾರಿ ಆಗಿದೆ. ಖರ್ಚು ಮಾಡಕ್ಕೆ ನಾವು ಯೋಚನೆ ಮಾಡ್ತೀವಿ, ಆದ್ರೆ ಅದರಿಂದ ಲಾಭ ಏನು ಅಂತ ನಾವು ಯೋಚನೆ ಮಾಡಲ್ಲ. ಬಯೋ ಡೈಜೆಸ್ಟರ್ ಮಾಡ್ಕೋಬಹುದು, ಮಾಡ್ಕೊಂಡು ಸೊಪ್ಪು ಸದೆ ನಮ್ದು ಏನೇ ವೇಸ್ಟ್ ತ್ಯಾಜ್ಯಗಳು ಹಾಕಿದ್ರು ಭೂಮಿಲಿ ಬೇಕಾಗಿರೋದು ಮೈಕ್ರೋಬ್ಸ್, ಅದನ್ನ ಡೆವಲಪ್ ಮಾಡಿದ್ರೆ ಎಲ್ಲ ಚಂದ ಆಗುತ್ತೆ ತೋಟ ಎಲ್ಲ. ಈ ಗೋಬರ್ ಗ್ಯಾಸ್ ಇಂದ ಈಗಲೂ ಉಪಯೋಗ ಮಾಡ್ಕೊಳ್ತಿದಾರ? ಗ್ಯಾಸ್ ಸಿಗ್ತಾ ಇದೆ ನಿಮ್ಗೆ? ಗೋಬರ್ ಗ್ಯಾಸ್ ಉಪಯೋಗಿಸ್ತಾ ಇಲ್ಲ, ನಮ್ದು ಸೌದೆ ಒಲೆನೂ ಇದೆ ಸಿಲಿಂಡರ್ ಇದೆ. ಸೌದೆ ಒಲೆಯಲ್ಲಿ ಅಡಿಗೆ ಮಾಡಿ ಚೆನ್ನಾಗಿರುತ್ತೆ ಅಂತ ನಾನು ಗೋಬರ್ ಗ್ಯಾಸ್ ನ ಡ್ರಮ್ ಹೋದ ಮೇಲೆ ನನಗೆ ಅದು ಬಯೋ ಡೈಜೆಸ್ಟರ್ ಆಗಿ ಮಾಡಿದೀನಿ. ಅದಕ್ಕೆ ಬಾಳೆದಿಂಡ ಹಾಕಿ ಕೊಳಸೋದ್ರಿಂದ ಸೂಪರ್ ಆಗಿ ಆಗಿದೆ. ಯಾರ್ದಾದ್ರು ಒಂದು ವೇಸ್ಟ್ ಗೋಬರ್ ಗ್ಯಾಸ್ ಇರ್ತಾವೆ ಯಾರ ಮನೇಲಿ, ಅದಕ್ಕೆ ಹಾಕೊಂಡ್ರು ಸಾಕು ನಿಮ್ದು ಒಂದು 15-20 ಎಕರೆ ತೋಟಕ್ಕೆ ಮಾಡಬಹುದು. ಅದರಲ್ಲಿ ಏನಿಲ್ಲ, ನೀವು ಸಗಣಿಯ ಸ್ವಲ್ಪ ಹಾಕಿ ಮತ್ತೆ ಬಾಳೆದಿಂಡ ಹಾಕಿ ಸೊಪ್ಪು ಹಾಕಿ ಎಲ್ಲವನ್ನೂ ಹಾಕಿ ಅದಕ್ಕೆ ಕಳೆದು ನೆಕ್ಸ್ಟ್ ನಿಮಗೆ ಒಳ್ಳೆ ಮೈಕ್ರೋಬ್ಸ್ ಆಗಿ ಹೊರಗೆ ಬರುತ್ತೆ. ಅದನ್ನ ನಾನು ಈ ವರ್ಷ ಮಾಡಿದ್ರಿಂದ ನನಗೆ 4 ಗಂಟೆ ಕರೆಂಟ್ ಇರೋದು. 4 ಗಂಟೆ ಕರೆಂಟ್ ಅಲ್ಲೂ ನನ್ನ ಭೂಮಿ ಮಾಯಿಷರ್ ಆಗುತ್ತೆ, ತಂಪಿದೆ. ಈ ವರ್ಷ ಕೋಲ್ಡ್ ಆಗಿದೆ ಭೂಮಿ, ಅದು ನನಗೆ ಆಶ್ಚರ್ಯ ಆಗ್ತಾ ಇದೆ. ಈ ಹೀಟ್ ಅಲ್ಲೂ ನಂದು ತೋಟ ಕೋಲ್ಡ್ ಆಗಿದೆ ಅಂದ್ರೆ ನಮ್ಮಲ್ಲಿರೋ ಬ್ಯಾಕ್ಟೀರಿಯಾಗಳೇ ಕೆಲಸ ಮಾಡ್ತಿರೋದು ಭೂಮಿಲಿ. ಹಂಗಾಗಿ ಭೂಮಿನೂ ಕೋಲ್ಡ್ ಆಯ್ತು, ವಾತಾವರಣ ಕೋಲ್ಡ್ ಆಗಿದೆ. ಎಲ್ಲರೂ ಈ ವಾತಾವರಣ ಹೀಟ್ ಆಗಿದೆ ಹೀಟ್ ಆಗಿದೆ ಅಂತಾರೆ. ಅದಕ್ಕೆ ಸಮಸ್ಯೆ ಇರೋದು ನಾವು ಎಲ್ಲಿ ಅನ್ನೋದು ಯೋಚನೆ ಮಾಡಿದಾಗ ನನಗಂತೂ ಸಾವಯವ ಕೃಷಿ ಎಲ್ಲರೂ ಮಾಡಿದ್ರೆ ಇಡೀ ಪ್ರಪಂಚದಲ್ಲಿ ಎಲ್ಲವೂ ಸಮೃದ್ಧಿ ಆಗುತ್ತೆ ಅನ್ನೋದು ಒಂದು. ಬರೀ ಎಲ್ಲರೂ ದುಡ್ಡು ದುಡ್ಡು ಅಂತಾರೆ, ದುಡ್ಡಿಂದ ಏನು ಲಾಭ ಇದೆ ಏನು ನಷ್ಟ ಇದೆ ಗೊತ್ತಿಲ್ಲ. ಆದ್ರೂ ನಾವು ನೆಮ್ಮದಿಯಾಗಿ ಇರಬೇಕು ಅಂದ್ರೆ ನಮ್ಮ ಪರಿಸರನ ಉತ್ತಮವಾಗಿ ಪಡಿಸಿಕೊಳ್ಳೋದು ಬೇಕು ಅಂತ ನಾನು ಹೇಳ್ತಾ ಇದ್ದೀನಿ. ಈ ಕಾಂಪೋಸ್ಟ್ ಮತ್ತೆ ಬಯೋ ಡೈಜೆಸ್ಟರ್ ಜೊತೆಗೆ ನೀವು ಈ ಘನ ಜೀವಾಮೃತವನ್ನು ಕೂಡ ಮಾಡ್ಕೊಳ್ತೀರಾ? ಇದನ್ನ ಹೇಗೆ ಮಾಡ್ಕೊಳ್ತಿದ್ದೀರಾ? ಇದರಿಂದ ಏನ್ ಅನುಕೂಲ ಆಗ್ತದೆ ಅನ್ನೋದನ್ನ ತಿಳಿಸ್ಕೊಡಿ. ಫಸ್ಟ್ ಲಿಕ್ವಿಡ್ ಅಲ್ಲಿ ಇದ್ದೆ, ಆಮೇಲೆ ಕಾಂಪೋಸ್ಟ್ ಗೆ ಬಂದೆ. ಈಗ ಅಟ್ ಪ್ರೆಸೆಂಟ್ ಏನ್ ಮಾಡ್ತಾ ಇದೀನಿ ಅಂದ್ರೆ ಘನ ಜೀವಾಮೃತ ಮಾಡ್ತಾ ಇದೀನಿ. 2 ಮಂಕರಿ ಹೆಚ್ಚು ಕಮ್ಮಿ ಒಂದು 50 ಕೆಜಿ ಸಗಣಿ ಸಿಗುತ್ತೆ. ಅದನ್ನ ಡ್ರಮ್ಮಿಗೆ ಹಾಕ್ಬಿಟ್ಟು ಅದಕ್ಕೆ ಗೋಕುಪಾಮೃತ ಹಾಕ್ತಾ ಇದೀನಿ. ಗೋಕುಪಾಮೃತ ಹಾಕ್ಬಿಟ್ಟು ಅದಕ್ಕೆ ಚೆನ್ನಾಗಿ ದಿನ ತಿರುಗಿಸ್ತೀನಿ ರೈಟ್ ಸೈಡ್ಗೆ. ನೆಕ್ಸ್ಟ್ ಅದು ಹಾಲಿಂದ ಹೆಪ್ಪಾದಂಗೆ ಮೊಸರು ತರ ಒಂಥರ ಮೆತ್ತಗಾಗಿ ಇದಾಗಿರುತ್ತೆ. ಅದನ್ನ ಮತ್ತೊಂದು 4 ದಿನ ಬಿಟ್ಟು ಕಾಂಪೋಸ್ಟ್ ಮಾಡಿರ್ತೀನಲ್ಲ, ಅದಕ್ಕೆ ಎಲ್ಲಾನು ಘನ ಜೀವಾಮೃತ ಮತ್ತೆ ಕಾಂಪೋಸ್ಟ್ ಅನ್ನು ಮಿಕ್ಸ್ ಮಾಡಿದ್ಮೇಲೆ 4 ದಿನ ಇಟ್ಟು ಗುಂಡಿ ತೆಗಿಸ್ತೀನಿ. ಗುಂಡಿ ತೆಗೆದು ಅದಕ್ಕೆ ಒಂದು 1/2 ಕೆಜಿಯಿಂದ 1/2 ಕೆಜಿ ಗಿಡ ನೋಡ್ತೀನಿ. ದೊಡ್ಡ ಗಿಡ ಇದ್ರೆ 1/2 ಕೆಜಿ, ಸಣ್ಣ ಗಿಡ ಇದ್ರೆ 1/2 ಕೆಜಿ. ಅಡಿಕೆ ತೆಂಗು ಸಪೋಟ ಎಲ್ಲದಕ್ಕೂ ಹಾಕ್ತಾ ಇದೀನಿ, ಕಾಫಿಗೂ ಹಾಕ್ತಾ ಇದೀನಿ. ಅದನ್ನ ಹಾಕ್ಬಿಟ್ಟು ಅದಕ್ಕೆ ದರ್ಗು ಇಲ್ಲಾಂದ್ರೆ ತೆಂಗಿನ ಮೊಟ್ಟೆ ಅಡಿಕೆ ಸೋಗು ಏನ್ ವೇಸ್ಟ್ ಇದೆ ಅದಕ್ಕೆ ಮುಚ್ಚಿತೀನಿ. ಯಾಕೆ ಅಂದ್ರೆ ನನಗೆ ಒಂದ್ ದಿನ ನೋಡಿದಾಗ ಒಂದು ತೆಂಗಿನ ಹೆಡೆ ಬಿದ್ದಿತ್ತು, ಅದನ್ನ ಎತ್ತಿ ನೋಡಿದ್ರೆ ಅಲ್ಲಿ ಒಳ್ಳೆ ಕೆಲಸ ಮಾಡ್ತಾ ಇದ್ವು ಜೀವಾಣುಗಳು. ಹಂಗಾಗಿ ಈ ಮೆಥಡ್ ಮಾಡ್ಬೇಕು ಅಂತ ಅವತ್ತೇ ತಿಳ್ಕೊಂಡು ಮಾಡ್ತಾ ಇದ್ದೀನಿ. ಘನಜೀವ ಅಮೃತ ಮತ್ತೆ ಸೊಪ್ಪುಗಳೆಲ್ಲ ಹಾಕಿ ಮಾಡ್ತಾ ಇದ್ದೀನಿ. ಅದು ಭೂಮಿ ಗಾಳಿನೂ ಆಡುತ್ತೆ, ಪ್ಲಸ್ ಅಲ್ಲಿರೋ ಬ್ಯಾಕ್ಟೀರಿಯಾಗಳು ತುಂಬಾ ದಿನ ಬದುಕಿ ನಮ್ಮ ಭೂಮಿನ ಫಲವತ್ ಮಾಡ್ತವೆ. ಇದು ಕಡಿಮೆ ಖರ್ಚಲ್ಲಿ ಹೆಚ್ಚು ಲಾಭ ತೆಗೆಯಬಹುದಂತ ಕೃಷಿಗಳು. ಸಾವಯವ ಕೃಷಿಯಲ್ಲಿ ಯಾವ್ದೇ ಕೃಷಿ ಮಾಡಿದ್ರು ಚೇಂಜಸ್ ಬೇಕು, ಅಂದ್ರೆ ಚೇಂಜ್ ಮಾಡ್ತಾ ಹೋಗ್ಬೇಕು. ಒಂದೇ ತರ ಇದ್ರೆ ಅದು ಏನು ಇಂಪ್ರೂವ್ ಆಗಲ್ಲ. ನಾನು ಹಂಗೆ ಚೇಂಜ್ ಮಾಡ್ತಾ ಇದ್ದೀನಿ. ಇದ್ದಾಗ ಈಗ ತೃಪ್ತಿ ಇದೆ ನನಗೆ ಘನಜೀವಾಮೃತ ಮಾಡೋದ್ರಿಂದ. ಈ ಘನಜೀವಾಮೃತವನ್ನ ಮಾಡುವ ಕ್ರಮ ಹೇಗೆ, ಅದ್ರ ಬಗ್ಗೆ ಒಂಚೂರು ಹೇಳಿ. ಒಂದು 100 ಕೆಜಿ ಸಗಣಿಗೆ 2 ಕೆಜಿ ಕಡಲೆ ಹಿಟ್ಟು ಅಥವಾ ಯಾವ್ದಾದ್ರು ದ್ವಿದಳ ಧಾನ್ಯ ಹಿಟ್ಟುಗಳು, 2 ಕೆಜಿ ಕಪ್ಪು ಬೆಲ್ಲ, ಆಮೇಲೆ ಅದಕ್ಕೆ ಗಂಜಲ ಬೇಕು, ಮತ್ತೆ ಸಗಣಿ 100 ಕೆಜಿ ಬೆಲ್ಲ ಮತ್ತೆ ಕಡಲೆ ಹಿಟ್ಟು ಗಂಜಲ ಅವೆಲ್ಲವನ್ನು ಮತ್ತೆ ಮಿಕ್ಸ್ ಮಾಡಿ ನೆರಳಲ್ಲಿ ಇಟ್ಟು ಒಂದು 4-5 ದಿನ ಆದ್ಮೇಲೆ ಉಂಡೆ ಮಾಡಿ ಹಾಕ್ಬೋದು, ಇಲ್ಲ ಅಂದ್ರೆ ಹಾಗೇನೆ ಹಾಕಿದ್ರು ಚೆನ್ನಾಗಿರುತ್ತೆ. ಇದು ಘನಜೀವಾಮೃತ ಮಾಡೋದು. ನಾನು ಆ ಮೆಥಡ್ ಹೋಗ್ತಾ ಇಲ್ಲ, ನನ್ನ ಮೆಥಡ್ ಸ್ವಲ್ಪ ಚೇಂಜ್ ಮಾಡ್ಕೊಂಡಿದ್ದೀನಿ ಅಷ್ಟೇ. ಜೀವಾಮೃತವನ್ನು ಕೂಡ ಮಾಡ್ತಿರತ್ತಾವು? ಮುಂಚೆ ಜೀವಾಮೃತ ಮಾಡ್ತಾ ಇದ್ದೆ, ಅದು ಜನ ಸ್ವಲ್ಪ ಹಿಂದೆಟ್ ಮಾಡೋರು. ಅದಕ್ಕೆ ಕಡಲೆ ಹಿಟ್ಟು ಬೆಲ್ಲ ಬೇಕಾದ್ರಿಂದ ನಾನೇ ಗೋಕೂಪಾಮೃತ ಮಾಡ್ತಾ ಇದ್ದೀನಿ. ನನ್ನ ಹತ್ರ ತುಂಬಾ ಹಣ್ಣಿದೆ, ಪಪ್ಪಾಯಿ ಸಪೋಟ ಇದೆ, ಅದನ್ನ ಹಾಕಿ ಮಾಡ್ತಾ ಇದ್ದೀನಿ. ಹಂಗಾಗಿ ಈಗ ಸದ್ಯಕ್ಕೆ ನಾನು ಜೀವಾಮೃತ ಮಾಡ್ತಾ ಇಲ್ಲ. ಈ ಗೋಕೂಪಾಮೃತ ಅಂತ ಅಂದ್ರೆ ಏನು, ಅದು ಹೇಗೆ ಕೆಲಸವನ್ನ ಮಾಡುತ್ತೆ? ಗೋಕೂಪಾಮೃತ ಅನ್ನೋದು ಒಂದು ಬ್ಯಾಕ್ಟೀರಿಯಾ ಕಲ್ಚರ್. ಅದು ಗೋಪಾಲ್ ಸುತಾರಿ ಅಂತ ಗುಜರಾತ್ ಇಂದ ಒಬ್ರು ಮಾಡಿ ಇಡೀ ನಮ್ಮ ಭಾರತಕ್ಕೆ ಅವರು ಕಳಿಸಿಕೊಟ್ಟಿದ್ದಾರೆ. ಅದರಲ್ಲಿ ಭೂಮಿಗೆ ಏನು ಬ್ಯಾಕ್ಟೀರಿಯಾಗಳಿದಾವೆ, ರಂಜಕ ಪೊಟಾಶು ಮತ್ತೆ ಯಾವ್ಯಾವ ಸೂಕ್ಷ್ಮಾಣುಗಳು ಇದಾವೆ ಅದೆಲ್ಲ ಇರ್ತವೆ. ಅದನ್ನ ನಾವು 2 ಕೆಜಿ ಬೆಲ್ಲ ಮಜ್ಜಿಗೆ ಮತ್ತೆ ಗೋಕೂಪಾಮೃತದ 1 ಲೀಟರ್ ಲಿಕ್ವಿಡ್ ಹಾಕಿದ್ರೆ ಅದು ಸರಿಯಾಗುತ್ತೆ. ನಮ್ಮ ಭೂಮಿಗೆ ಏನು ಬೇಕೋ ಅದು ಆ ಬ್ಯಾಕ್ಟೀರಿಯಾದಲ್ಲಿ ಇದೆ ಅಂತ ನನಗೆ ಅನ್ಸುತ್ತೆ ಈಗ ಮಾಡಿದ ಮೇಲೆ. ಇದರ ಜೊತೆಗೆ ಇನ್ನು ಬೇರೆ ಬೇರೆ ತರಹದ ಒಂದಷ್ಟು ಜೈವಿಕ ಪದಾರ್ಥಗಳನ್ನು ಕೂಡ ಬಳಕೆಯನ್ನ ಮಾಡ್ತಿದ್ರಿ, ಯಾವ್ಯಾವ್ದನ್ನ ಮಾಡ್ತಿದ್ರಿ, ಏನೇನು ಅನುಕೂಲ ಆಗ್ತಾ ಇದೆ? ಗೋಕೂಪಾಮೃತ ಮಾಡ್ತಾ ಇದ್ದೀನಿ, ಮತ್ತೆ ಅದೇ ಬಯೋ ಡೈಜೆಸ್ಟರ್ ಅವು ಎಲ್ಲ ಮಾಡಿದ್ದೀನಿ. ಮತ್ತೆ ಯಾವ್ದನ್ನು ನಾನು ಹೊರಗಡೆಯಿಂದ ತಂದು ಹಾಕ್ತಾ ಇಲ್ಲ, ಇಲ್ಲೇ ಡೆವಲಪ್ ಆಗುತ್ತೆ. ನಾನು ಮಜ್ಜಿಗೆ ಹಾಕ್ತೀನಿ ಮತ್ತೆ ಅಕ್ಕಿ ತೊಳೆದ ನೀರು, ಅದರಲ್ಲಿ ಲ್ಯಾಕ್ಟೋ ಆಕ್ಸಿಡ್ ಅಂತ ಒಂದು ಕೊರಿಯನ್ ಪದ್ಧತಿ ಮಾಡ್ತಾರೆ, ಅದನ್ನ ನಾನು ಗೋಕೂಪಾಮೃತ ಜೊತೆನೆ ಹಾಕಿದ್ರಿಂದ ಅದ್ ಹಾಕಿದ ಮೇಲೆ ಇನ್ನೂ ಚೆನ್ನಾಗಾಯ್ತು. ಹೀಗೆ ಒಂದೊಂದೇ ಪ್ರಯೋಗ ಮಾಡ್ತಾ ಇದ್ದೀನಿ, ಚೆನ್ನಾಗಿ ಆಗ್ತಾ ಇದೆ. ಭೂಮಿ ಚೆನ್ನಾಗಿದ್ರಿಂದ ನಾನು ಚೆನ್ನಾಗಿದೆ ಅಂತ ತಿಳ್ಕೊಂಡು ಕೆಲಸ ಮಾಡ್ತಾ ಇದ್ದೀನಿ. ಯಾರಾದ್ರೂ ಚೇಂಜಸ್ ಮಾಡ್ಬೇಕು ಅಂದ್ರೆ ಸ್ವಲ್ಪ ಮನ್ಸಿರ್ಬೇಕು. ಆ ಮನ್ಸು ಮಾಡಿದ್ರೆ ಎಲ್ಲವೂ ನಮಗೆ ಸಿಗುತ್ತೆ, ಹುಡ್ಕದೇನು ಬೇಡ, ನಮಗೆ ಗೊತ್ತಾಗುತ್ತೆ. ನಾವು ತೋಟದಲ್ಲಿ ದಿನ ಅಬ್ಸರ್ವೇಷನ್ ಮಾಡ್ಬೇಕು, ನೋಡ್ತಾ ಇರಬೇಕು ಗಿಡಗಳು ಹೇಗಿದಾವೆ, ಹೆಲ್ದಿ ಆಗಿದಾವೆ, ಭೂಮಿ ಆಗಿದೆ, ಭೂಮಿಲಿ ಏನು ಕೊರತೆ ಇದೆ, ಗಿಡಗಳಿಗೆ ಏನ್ ಕೊರತೆ ಇದೆ ಅನ್ನೋದ ನಾವು ತಪಾಸು ಮಾಡ್ದಂಗೆ ನೋಡ್ತಾ ಇದ್ರೆ ಕೃಷಿಲಿ ಮುಂದೆ ಬರ್ತಾನೆ ಇರ್ಬೋದು. ಎಲ್ಲರೂ ಸ್ವಲ್ಪ ಈ ಕೃಷಿಗಳಿಗೆ ಮಾರು ಹೋಗಿ ಸ್ವಲ್ಪ ಮಾಡಿದ್ರಾಗುತ್ತೆ, ಇಲ್ಲ ಕೆಮಿಕಲ್ ಹಾಕಿ ಅಲ್ಲ, ಫಸ್ಟ್ ಒಂದು 1/2 ಎಕರೆ 1/2 ಎಕರೆ ಮಾಡಿ ಅನುಭವ ಪಡ್ಕೊಂಡ ಮೇಲೆ ಮಾಡಬಹುದು. ತುಂಬಾ ಜನ ಸಾವಯವ ಕೃಷಿ ಮಾಡ್ತಾರೆ, ಅವ್ರ ಅನುಭವ ಪಡ್ಕೊಂಡಾರು ಮಾಡಬಹುದು. ಲಿಕ್ವಿಡ್ ಅಲ್ಲಿ ಸೂಪರ್ ಆಗಿ ಕೆಲಸ ಮಾಡುತ್ತೆ, ಸ್ಪ್ರೇ ಮಾಡಬಹುದು, ಎಲ್ಲವೂ ಚೆನ್ನಾಗುತ್ತೆ. ಇಷ್ಟೆಲ್ಲ ಸಾವಯವ ಪೋಷಕಾಂಶಗಳನ್ನ ಉತ್ಪಾದನೆಯನ್ನ ಮಾಡ್ಕೊಳ್ಳಿಕ್ಕೆ ನಿಮ್ಗೆ ಖಂಡಿತವಾಗಿಯೂ ಕೂಡ ಆಕಳುಗಳು ಬೇಕಾಗುತ್ತೆ, ಹಸುಗಳು ಬೇಕಾಗುತ್ತೆ. ಎಷ್ಟು ಹಸುಗಳನ್ನ ಸಾಕಾಣಿಕೆ ಮಾಡ್ಕೊಂಡಿದ್ದೀರಿ? ನನ್ನ ಹತ್ರ ಈಗ 8 ದನ ಇದಾವೆ, ಎಲ್ಲವೂ ನಾಟಿ. ನಾನು ತೋಟದಲ್ಲೇ ಕಟ್ಟಿ ಮೇಯಿಸ್ತೀನಿ, ಈಗ ಜೋಳ ಹಟ್ಟಿಲಿ ಹಾಕಿ ಇದೆ. ಟೋಟಲಿ ನನಗೆ ದನ ಇಲ್ಲ ಅಂದ್ರೆ ಕೃಷಿ ಮಾಡೋದು ಕಷ್ಟ ಅನ್ಸುತ್ತೆ. ದನ ಈ ಪರಿಸ್ಥಿತಿ ದನ ಸಾಕೋದು ಬಾರಿ ಸುಲಭ, ನಿಮ್ಮ ಮನೆಗೆ ಬೇಕಾದ್ರೆ ಜೋಳ ತಂದು ಕೊಡ್ತಾರೆ. ನಮಗೆ ಮುಂಚೆ ಎಲ್ಲ ನಮ್ ದನ ಮೇಸಕ್ಕೆ ಜಾಗ ಇಲ್ಲ ಅಂತ. ನಿಮ್ಮ ತೋಟದಲ್ಲಿ ಎಷ್ಟೋ ಸೊಪ್ಪುಗಳು ಸಿಗ್ತವೆ, ಎಷ್ಟೋ ಕಳೆಗಳು ಸಿಗ್ತವೆ, ದನ ಸಾಕ್ಬಹುದು. ನಾನು 9 ದನ ಯಾಕೆ ಇಟ್ಕೊಂಡಿದ್ದೀನಿ ಅಂದ್ರೆ ನನಗೆ ಇಡೀ ತೋಟಕ್ಕೆ ಏನ್ ಗೊಬ್ಬರ ಬೇಕು ಅದು ದನ್ನಿಂದಾನೇ ಪಡಿತಾ ಇದ್ದೀನಿ. ಹಂಗಾಗಿ ನನಗೆ ದನ ಅವಶ್ಯಕತೆ ಇದೆ, ಹಸುಗಳು ಬೇಕಾಗಿದೆ. ಹಾಗಾಗಿ 1-8 ಹಸುಗಳನ್ನು ಸಾಕೊಂಡು ನೀವು ಮುಂದುವರ್ಕೊಂಡು ಹೋಗ್ತಾ ಇದ್ರಿ ಅಲ್ವಾ? ಹೌದು. ಮತ್ತೆ ಒಳ್ಳೆ ಹಾಲು ಸಿಕ್ಕುತ್ತೆ, ಮತ್ತೆ ಒಳ್ಳೆ ಬೆಣ್ಣೆ ಮಜ್ಜಿಗೆ ಎಲ್ಲಾ ಸಿಗೋದ್ರಿಂದ ದನ ಸಾಕೋದು ನನಗೆ ಇನ್ನೂ ಖುಷಿ ಆಸಕ್ತಿ ಜಾಸ್ತಿ ಆಗಿದೆ. ಬೇರೆ ಕಡೆ ಹಾಲು ಕುಡಿದ್ರೆ ನನಗೆ ಹಿಡಿಸೋದೇ ಇಲ್ಲ. ಅದರಿಂದ ನಮ್ಮ ಆರೋಗ್ಯಕ್ಕೆ ನಾವು ಏನ್ ಬೇಕೋ ಅದನ್ನ ದನದಿಂದ ಪಡ್ಕೊಳ್ತಾ ಇದೀವಿ. ಇಷ್ಟೆಲ್ಲ ಸಾವಯವ ಪೋಷಕಾಂಶಗಳನ್ನ ಏನು ಉತ್ಪಾದನೆ ಮಾಡ್ತಿರಲ್ಲ, ಇದನ್ನ ಯಾವ್ಯಾವ ಬೆಳಗ್ಗೆ ಬಳಕೆಯನ್ನ ಮಾಡ್ತಿದ್ರಿ, ಎಷ್ಟು ಪ್ರಮಾಣದಲ್ಲಿ ಬಳಕೆ ಮಾಡ್ತೀರಿ, ಯಾವ ಸಮಯದಲ್ಲಿ ಬಳಕೆ ಮಾಡ್ತೀರಿ? ನಾನು ತೆಂಗು ಅಡಿಕೆ ಕಾಫಿ ಮೆಣಸು ಬಾಳೆ ಪಪ್ಪಾಯಿ ಎಲ್ಲಾ ಗಿಡಕ್ಕೂ ಹಾಕ್ತಾ ಇದ್ದೀನಿ. ತೆಂಗಿಗೆ 1 ಕೆಜಿ ಹಾಕ್ತೀನಿ, ಎಲ್ಲದಕ್ಕೂ ಗುಣಿ ತೆಗೆದೇ ಹಾಕೋದು. ಅಡಿಕೆಗೆ ಸಣ್ಣ ಗಿಡ ಇದ್ರೆ 1/2 ಕೆಜಿ, ದೊಡ್ಡದಾದ್ರೆ 1/4 ಕೆಜಿ ಹಾಕ್ಬಿಟ್ಟು ಮಣ್ಣು ಹಾಕಿ ಗುಂಡಿ ತೆಗೆದೇ ಹಾಕ್ತೀನಿ. ಕಾಫಿಗೆ 1/2 ಕೆಜಿ, ಪಪ್ಪಾಯಿಗೆಲ್ಲ ಬಾಳೆಗೆಲ್ಲ 1/2 ಕೆಜಿ ಸಾಕು. ಏನು ನಾವು 1/2 ಕೆಜಿ ಕೆಮಿಕಲ್ ಗೊಬ್ಬರ ಹಾಕ್ತೀವಿ ಅದಕ್ಕಿಂತನೂ ರಿಸಲ್ಟ್ ಚೆನ್ನಾಗಿರುತ್ತೆ. ನಿರಂತರವಾಗಿ ಭೂಮಿ ಫಲವತ್ತಾಗಿ ಗಿಡ ಅವಕ್ಕೆ ಆಹಾರ ಕೊಡೋದ್ರಿಂದ ಗಿಡಗಳು ಬಾರಿ ಚೆನ್ನಾಗಿ ಹಸಿರಾಗಿರ್ತವೆ. ಒಂದು ಸರಿ ಅದು ಹಸಿರಾದ ಮೇಲೆ ಮತ್ತೆ ಅದು ವೀಕ್ ಆಗದೇ ಇಲ್ಲ. ಹಂಗಾಗಿ ಕಾಂಪೋಸ್ಟ್ ಎಲ್ಲವೂ ಉತ್ತಮವಾಗಿ ಕೆಲಸ ಮಾಡ್ತಾ ಇದೆ. ಮಂಜುನಾಥ್ ಅವರೇ, ಸಾವಯವ ಕೃಷಿ ಮಾಡಬೇಕು ಅಂತ ಹೇಳಿ ಅನ್ಕೊಂಡಿರತಕ್ಕಂಥವ್ರಿಗೆ ಮತ್ತೆ ಸಾವಯವ ಕೃಷಿಯನ್ನ ಮಾಡ್ತಾ ಇರೋರಿಗೆ ಏನ್ ಹೇಳಕ್ ಇಷ್ಟಪಡ್ತಾರೆ? ನನ್ನ ಅನುಭವದ ಪ್ರಕಾರ ಹಾವು ಏಣಿ ಆಟ ಇದ್ದಂಗೆ ನಮ್ಮ ಸಾವಯವ ಕೃಷಿ. ಒಂದು ಸರಿ ಚೆನ್ನಾಗಿರುತ್ತೆ, ಅದ್ ಏನೋ ಒಂದ್ ಸರಿ ಹಾವು ಬಂದು ಕಚ್ಚಿಬಿಟ್ಟು ಕೆಳಗ್ ಬರ್ತೀವಿ. ಹಂಗೆ ಹಾವು ಏಣಿ ಆಟದಲ್ಲೇ ನನ್ನ ಯೋಚನೆ, ಯಾಕೆ ನಾವು ಕೆಳಗ್ ಬಂದು ಅಂದಾಗ ನಮ್ದು ಈ ತೋಟದಲ್ಲಿ ಏನು ಪ್ರಾಬ್ಲಮ್ ಆಗಿದೆ, ಏನ್ ಸಮಸ್ಯೆ ಆಗಿದೆ, ಆ ಗಿಡಕ್ಕೆ ಏನ್ ಬೇಕು ಅನ್ನೋದನ್ನ ನಾವು ತಿಳ್ಕೊಂಡ್ರೆ ಆಗ ಸಾವಯವ ಕೃಷಿ ಇಲ್ಲ ಚೆನ್ನಾಗಿ ಆಗುತ್ತೆ. 10 ಎಕರೆ ಇದ್ರೆ ಒಂದೇ ಗಿಡಕ್ಕೆ ಸ್ಟಾರ್ಟ್ ಮಾಡಿ, ದಿನ ನೋಡಿ, ಒಂದ್ ವಾರಕ್ಕೆ 15 ದಿನಕ್ಕೆ ತಿಂಗಳಿಗೆ ನೋಡ್ತಾ ನೋಡ್ತಾನೆ ನಿಮಗೆ ಚೇಂಜಸ್ ಆಗುತ್ತೆ. ಅಂದ್ರೆ ವ್ಯತ್ಯಾಸ ನೋಡ್ಬೇಕು. ನಾವ್ ಯಾವ್ದೇ ಕೆಮಿಕಲ್ ಹಾಕ್ಲಿ ಯಾವ್ದೇ ಮಾಡ್ಲಿ ನಮ್ ಕೆಲಸ ನೋಡಿದಾಗ ನಾನು ಏನ್ ಮಾಡ್ತೀನಿ, ಒಂದ್ ಯಾವ್ದೇ ಒಂದ್ ಚೇಂಜ್ ಮಾಡ್ಬೇಕು ಅಂದ್ರೆ ಫಸ್ಟ್ ನಾನೇ ಹೋಗಿ ನಾನೇ ಕೆಲಸ ಮಾಡಿ ಅದಕ್ಕೆ ಏನ್ ಬೇಕು ಅದನ್ನ ಮಾಡ್ತೀನಿ. ಅದು ನನ್ನ ಅನುಭವ. ಆದ್ಮೇಲೆ ಅದನ್ನ ಫಾಲೋ ಮಾಡ್ತೀನಿ. ಇದು ಒಳ್ಳೆ ನನಗೆ ಫಲಿತಾಂಶ ಬಂತು ಅಂದಾಗ ನಾನು ಅದೇ ತರ ಮಾಡ್ತೀನಿ. ಅದು ಫಲಿತಾಂಶ ಬರಲಿಲ್ವಾ, ನಾನು ಆ ತರ ಮಾಡಲ್ಲ. ಯಾಕೆ ಅಂದ್ರೆ ನಾವು ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಕೆಲಸ ಮಾಡಬೇಕು. ಕೆಲಸ ಮಾಡೋಕ್ಕಿಂತ ಮುಂಚೆ ನಾವು ಸ್ವಲ್ಪ ಯೋಚನೆ ಮಾಡಿ ಸಮಸ್ಯೆ ಆಗದಲ್ಲೇ ಹೇಗೆ ಕೆಲಸ ಮಾಡುತ್ತೆ, ಸಮಸ್ಯೆ ಬಂದ್ರೆ ಹೆಂಗೆ ಕೆಲಸ ಮಾಡುತ್ತೆ ಅನ್ನೋದ್ ನಾವು ತಿಳ್ಕೊಂಡು ಕೆಲಸ ಮಾಡಿದ್ರೆ ಎಲ್ಲರೂ ಯಾವ್ದೇ ಕೃಷಿ ಆಗಲಿ ಮುಂದೆ ಬರಬಹುದು ಅನ್ನೋದೊಂದು ನನ್ನ ಅನುಭವ. ಸಾವಯವ ಕೃಷಿಯ ಬಗ್ಗೆ ಮತ್ತೆ ಸಾವಯವ ಕೃಷಿಗೆ ಬೇಕಾದಂತಹ ಪರಿಕರಗಳ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಂತ ಹೇಳಿದ್ರೆ ನಿಮ್ಮನ್ನ ಸಂಪರ್ಕ ಮಾಡತಕ್ಕಂಥದ್ದು ಹೇಗೆ? ನನ್ನ ಮೊಬೈಲ್ ನಂಬರ್ ಕಾಂಟ್ಯಾಕ್ಟ್ ಮಾಡಬಹುದು. ಮೊಬೈಲ್ ನಂಬರ್ ನಂದು 9886671444. ನಿಮ್ಮ ಸಂಪರ್ಕ ಸಂಖ್ಯೆಯನ್ನ ಮತ್ತೊಮ್ಮೆ ಹೇಳಿ. 9886671444. ಒಳ್ಳೆಯದು ಕೆಸಿ ಮಂಜುನಾಥ್ ಅವರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ಸಾವಯವ ಕೃಷಿಗೆ ಸಿದ್ಧತೆಯಲ್ಲಿನ ಅನುಭವಗಳು, ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ತಮ್ಮ ಸಾವಯವ ಕೃಷಿ ಪದ್ಧತಿಯ ಸಿದ್ಧತೆಯ ಅನುಭವಗಳನ್ನು ಬಹಳ ವಿವರವಾಗಿ ನಮ್ಮ ಕೇಳುಗರೊಂದಿಗೆ ಹಂಚಿಕೊಂಡ್ರಿ. ತಮಗೆ ಧನ್ಯವಾದಗಳು. ನಮಸ್ಕಾರ. ಎಲ್ಲರಿಗೂ ನಮಸ್ಕಾರ. ಆಕಾಶವಾಣಿ ಕೇಳುಗರಿಗೆ, ಆಕಾಶವಾಣಿ ಮೇಲಿನ ಪ್ರೀತಿಗೆ ತಮಗೂ ಕೂಡ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಇದುವರೆಗೆ ಸಾವಯವ ಕೃಷಿಗೆ ಸಿದ್ಧತೆಯಲ್ಲಿನ ಅನುಭವ ಕುರಿತಂತೆ ಅರಕಲಗೂಡು ತಾಲೂಕು ಅರೆಗಲ್ಲು ಗ್ರಾಮದ ಸಾವಯವ ಕೃಷಿಕ ಕೆಸಿ ಮಂಜುನಾಥ್ ಅವರೊಂದಿಗಿನ ಸಂದರ್ಶನ ಮೂಡಿಬಂತು. ಇವರೊಂದಿಗೆ ಸಂದರ್ಶನದಲ್ಲಿ ಭಾಗವಹಿಸಿದ್ದವರು ಅರಕಲಗೂಡು ವಿ ಮಧುಸೂದನ್. ಕಾರ್ಯಕ್ರಮ ಕೃಷಿ ಲೋಕ. ನಮ್ಮೆಲ್ಲ ರೈತ ಬಾಂಧವರಿಗೆ ನಮಸ್ಕಾರ. ಇಂದಿನ ಕೃಷಿ ಲೋಕ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇಂದಿನ ಈ ಕಾರ್ಯಕ್ರಮದಲ್ಲಿ ಸಾವಯವ ಕೃಷಿಯಲ್ಲಿ ಹಿಂಡಿಗಳ ಬಳಕೆ, ಈ ಕುರಿತಂತೆ ಮಾಹಿತಿಯನ್ನ ನೋಡೋಣ. ಸಾವಯವ ಕೃಷಿಯಲ್ಲಿ ನೈಸರ್ಗಿಕ ಸಂಪನ್ಮೂಲಗಳನ್ನ ಬಳಸಿಕೊಂಡು ಬೆಳೆಗಳನ್ನ ರಕ್ಷಣೆಯನ್ನ ಮಾಡಲಾಗುತ್ತೆ, ಜೊತೆಗೆ ಪೋಷಣೆಯನ್ನು ಕೂಡ ಮಾಡಲಾಗುತ್ತೆ. ಸಸ್ಯದ ಸಂಪನ್ಮೂಲಗಳಲ್ಲಿ ಸಾವಯವ ಕೃಷಿಯಲ್ಲಿ ಹೆಚ್ಚಿನ ಪ್ರಮಾಣದ ಬೇವಿನ ಸಸ್ಯ ಹಿಂಡಿಯನ್ನ ಸಹ ಬಳಕೆಯನ್ನ ಮಾಡಲಾಗುತ್ತೆ. ಬೇವಿನ ಬೀಜಗಳಿಂದ ತಯಾರಿಸಿದ ಬೇವಿನ ಹಿಂಡಿಯನ್ನು ಹೊಲದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಬಳಸಲಾಗುತ್ತೆ. ಬೇಯಿಸಿದ ಶುದ್ಧ ಬೇವಿನ ಹಿಂಡಿಯನ್ನು ಮೇ ಜೂನ್ ತಿಂಗಳಿನಲ್ಲಿ ಸಂಗ್ರಹಣೆಯನ್ನ ಮಾಡಿ ಚೆನ್ನಾಗಿ ಒಣಗಿಸಲಾಗುತ್ತೆ. ಇದರೊಂದಿಗೆ ಕೋಲ್ಡ್ ಪ್ರೆಸ್ಡ್ ವಿಧಾನದಿಂದ ಬೇವಿನ ಹಿಂಡಿಯನ್ನ ತಯಾರನ್ನ ಮಾಡಲಾಗುತ್ತೆ. ಬೇವಿನ ಬೀಜವನ್ನ ಹೊರಹಾಕಿ ತೈಲವನ್ನ ಹೊರತೆಗೆಯದೆ ಬೇವಿನ ಸಾರವನ್ನ ತಯಾರಿಸುವುದು ಕೂಡ ಹೆಚ್ಚು ಪ್ರಯೋಜನಕಾರಿ ಕೃಷಿಯಲ್ಲಿ. ಇದು ಸಾರಜನಕ 3-5%, ರಂಜಕ 1% ಮತ್ತು ಪೊಟ್ಯಾಷ್ 2% ಅನ್ನ ಹೊಂದಿರುತ್ತೆ. ಇದರಿಂದ ಪೋಷಕಾಂಶಗಳನ್ನ ಬೆಳೆಯ ಬೇರುಗಳು ಬಳಕೆಯನ್ನ ಮಾಡಿಕೊಳ್ಳುತ್ತವೆ. ನಿಂಬೋಲಿಯ ವಿವಿಧ ಘಟಕಗಳು ನೆಲಕ್ಕೆ ಹೋದ ನಂತರ ಬೇರುಗಳಿಂದ ಹೀರಲ್ಪಡುತ್ತವೆ. ಈ ವಿಧಾನವು ಮಣ್ಣಿನಲ್ಲಿರುವ ಕೀಟನಾಶಕಗಳನ್ನು ಹಾಗೂ ಬೆಳೆಗಳ ಮೇಲೆ ಕೀಟ ಹರಡುವಿಕೆಯನ್ನು ನಿಯಂತ್ರಣವನ್ನು ಮಾಡುತ್ತೆ. ಹಾನಿಕಾರಕ ಕೀಟಗಳಾದ ಬೇರುಗಳನ್ನು ತಿನ್ನುವ ಕೀಟ, ಇತರೆ ಹುಳುಗಳನ್ನು ಚೆನ್ನಾಗಿ ಹೋಗಲಾಡಿಸುತ್ತೆ. ಇದಲ್ಲದೆ ತರಕಾರಿ ಬೆಳೆಗಳ ಮೇಲೆ ದಾಳಿಂಬೆ ಬೆಳೆ ಬೇರುಗಳಿಗೆ ಹಾನಿಕಾರಕ ಜಂತುಗಳು ಸಹ ಚೆನ್ನಾಗಿ ತೆಗೆದು ಹಾಕಲಾಗುತ್ತೆ. ಬೆಳೆಯಲ್ಲಿ ಬೇವಿನ ಹಿಂಡಿಯನ್ನ ಬಳಸಿದ ನಂತರ ಅದರ ಪ್ರಯೋಜನಗಳು 3-6 ವಾರಗಳಲ್ಲಿ ತೋರಿಸಲಿಕ್ಕೆ ಆರಂಭವನ್ನ ಮಾಡುತ್ತವೆ. ಬೇವಿನ ಪುಡಿಯು ನೆಲದಲ್ಲಿ ಕ್ರಮೇಣವಾಗಿ ಕೆಲಸವನ್ನ ಮಾಡೋದ್ರಿಂದ ಫಲಿತಾಂಶವು

ಹಾಸನ ಆಕಾಶವಾಣಿ ಹಾಗೂ ಕೃಷಿ ಇಲಾಖೆಯ ಸಹಯೋಗದಲ್ಲಿ ಪ್ರತಿ ಗುರುವಾರ ಸಂಜೆ 6:50 ಹಾಸನ ಆಕಾಶವಾಣಿ ಕೇಂದ್ರದಿಂದ ಪ್ರಸಾರವಾಗಲಿದೆ. ಸಮಗ್ರ ಕೃಷಿಯ ಪ್ರಕಾರಗಳು, ಸಮಗ್ರ ಕೃಷಿಯ ಅಳವಡಿಕೆ, ಸಮಗ್ರ ಕೃಷಿಯ ಸವಾಲುಗಳು, ಸಮಗ್ರ ಕೃಷಿಯಿಂದ ರೈತರಿಗೆ ದೊರೆಯುವ ಅನುಕೂಲಗಳು ಹಾಗೂ ಸಮಗ್ರ ಕೃಷಿಗೆ ಕೃಷಿ ಇಲಾಖೆಯ ಯೋಜನೆಗಳ ಕುರಿತ ವಿನೂತನ ಪ್ರಾಯೋಜಿತ ಸರಣಿ ಕೃಷಿ ಕಂಕಣ. ಸಮಗ್ರ ಕೃಷಿಯ ವಿವಿಧ ಆಯಾಮಗಳ ಕುರಿತು ಕೃಷಿ ವಿಜ್ಞಾನಿಗಳು, ಕೃಷಿ ಅಧಿಕಾರಿಗಳು ಹಾಗೂ ಪ್ರಗತಿಪರ ಕೃಷಿಕರು ತಮ್ಮ ವಿಚಾರಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಲಿದ್ದಾರೆ. ನಿಮ್ಮ ಕೃಷಿಯನ್ನು ಅರ್ಥಪೂರ್ಣವಾಗಿಸಿಕೊಳ್ಳಲು, ಮತ್ತಷ್ಟು ಲಾಭದಾಯಕವಾಗಿಸಿಕೊಳ್ಳಲು ಆಲಿಸಿ ಹಾಸನ ಆಕಾಶವಾಣಿಯ ವಿನೂತನ ಸರಣಿ ಕೃಷಿ ಕಂಕಣ ಪ್ರತಿ ಗುರುವಾರ ಸಂಜೆ 6:50. ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ಇಲಾಖೆ ಹಾಸನ. ಬೆವರಿನ ಹನಿಗಳ ಪ್ರತಿಫಲವೇ ದವಸದ ರಾಶಿಯು, ನೆಲದಲೆ ಅಡಗಿದ ರೈತನಿಗೆ ಮಧುರೆ ಕಾಶಿಯು. ಆತ್ಮೀಯ ಕೇಳುಗರೆ, ಇದೊಂದು ಪ್ರಕಟಣೆ. 2026-27 ಶೈಕ್ಷಣಿಕ ಸಾಲಿಗೆ ಹಾಸನ ಜಿಲ್ಲೆಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಅಲ್ಪಸಂಖ್ಯಾತರ ಮೊರಾರ್ಜಿ ದೇಸಾಯಿ